ಅಸಮತೋಲನ ಇವೆಲ್ಲದನ್ನ ನಿರ್ವಹಣೆ ಮಾಡಿಕೊಂಡು ನಮ್ಮ ಜೀವನ ಮಟ್ಟ ಸುಧಾರಿಸಿಕೊಳ್ಳೋದು ಅಥವಾ ಉತ್ತಮ ಜೀವನ ಮಾಡೋದಕ್ಕೆ ನೈಸರ್ಗಿಕ ಕೃಷಿ ಒಂದು ಮೂಲ ಮತ್ತು ಅದೊಂದು ಜೀವನಕ್ಕೆ ಆಧಾರ ಅಂತ ನನಗೆ ತಿಳಿದು ಬಂದಂತರ ನಾನು ನೈಸರ್ಗಿಕ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀನಿ. ನಾನು 20 ವರ್ಷದಿಂದ ಅಂತವಾಗಿ ನನ್ನ ಇರ್ತಕ್ಕಂಥ ಜಮೀನಿನಲ್ಲಿ ನೈಸರ್ಗಿಕ ಕೃಷಿ ಮಾರ್ಪಾಡು ಮಾಡ್ತಾ ಇದ್ದೀನಿ. ಈ ಕೃಷಿನಲ್ಲಿ ನಾನು ಮೇಜರ್ ಆಗಿ ಫಸ್ಟ್ ತೆಂಗಿತ್ತು. ತೆಂಗಿನ ನಾನು ಸಾವಯವ ಕೃಷಿನಲ್ಲಿ ಅನುಸರಣೆ ಮಾಡಿದ್ಮೇಲೆ ತೆಂಗು ಉತ್ತಮವಾದ ಇಳುವರಿ ಬಂತು. ಮತ್ತೆ ಈಗ ಸದ್ಯದಲ್ಲಿ ತೆಂಗಿಗೆ ತುಂಬಾ ರೋಗಗಳಿರೋದ್ರಿಂದ ತೆಂಗು ಒಂದು ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಅಡಿಕೆ ಇದೆ, ಮತ್ತೆ ಪಪ್ಪಾಯ ಇದೆ, ಬಾಳೆ ಇದೆ, ಸೀತಾಫಲ ಇದೆ, ಪೇರ್ಲೆ ಇದೆ, ದಾಳಿಂಬೆ ಇದೆ. ಜೊತೆಗೆ ಎಲ್ಲಾ ತರಕಾರಿ ಬೆಳೆಗಳನ್ನು ನಾನು ಸಹಜ ಕೃಷಿನಲ್ಲೇ ಬೆಳೆದು ಇವತ್ತು ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಈಗ ಯಾಕೆ ಅನಿಸ್ತು ನಿಮಗೆ ಈ ಒಂದು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ? ವೈಯಕ್ತಿಕವಾದಂತ ವಿಷಯಗಳನ್ನು ಹೇಳ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಯಾವುದೇ ವೃತ್ತಿಪರ ಜೀವನಕ್ಕೆ ಹೋಗದೆ ವ್ಯವಸಾಯನ ಒಂದು ವೃತ್ತಿ ಅಂತ ಮಾಡ್ಕೊಂಡಾದ್ಮೇಲೆ ನಾನೊಂದು ಫರ್ಟಿಲೈಸರ್ ಶಾಪ್ ಓಪನ್ ಮಾಡಿದ್ವಿ. ನನ್ನ ಮಗ BSc ಆಗಿತ್ತು, ಗೊಬ್ಬರದಂಗಡಿ ಓಪನ್ ಮಾಡಿದ್ವಿ. ಅಲ್ಲಿ ನನಗೆ ಸತ್ಯ ನಿಜವಾದ ಅರಿವಾಗಿದ್ದು ಆ ಗೊಬ್ಬರದಂಗಡಿನಲ್ಲಿ. ನಾನು ಆಕಸ್ಮಿಕವಾಗಿ ಗೊಬ್ಬರದಂಗಡಿಯಲ್ಲಿ ಹಿಂದೆ ಒಂದು ದಿವಸ ಇದ್ರೂ ಕೂಡ ವ್ಯವಹಾರಕ್ಕೆ ತೊಡಕೊಂಡಾಗ ನನ್ನ ಗ್ರಾಹಕರು ನನ್ನ ಕಡೆಯಿಂದ ಔಷಧಿ ಏನ್ ಕೆಮಿಕಲ್ ತಗೊಂಡೋಗಿರುತ್ತೆ ಅಂತ ಇದ್ರಲ್ಲ, ಅವ್ರು ನೆಕ್ಸ್ಟ್ ಡೇ ಬಂದು ನನ್ನ ಮನೆ ಮುಂದೆ ಸೊಪ್ಪು ಮಾಡ್ತಾ ಇದ್ರು. ನಿನ್ನೆ ನಾನು ಔಷಧಿ ಇಂತ ಕೊಟ್ಟಿದ್ದೀನಿ ನಿಮಗೆ, ಕೆಮಿಕಲ್ ಕೊಟ್ಟಿದ್ದೀನ, ಇವತ್ ನೀವು ನನಗೆ ತರಕಾರಿ ತಂದಿದ್ದೀರಾ, ಈ ನಿನ್ನೆ ಔಷಧಿ ಸ್ಪ್ರೇ ಮಾಡಿದ್ರ? ಹ್ಞೂ ಅಣ್ಣ ಮಾಡಿದ್ವಿ, ಹಂಗಾಗಿ ರೋಗ ಏನಿಲ್ಲ. ಮತ್ ಇವತ್ತು ಎಳೆದಿದ್ದಿರಲ್ಲ, ಯಾಕೆ ತೊಂದರೆ ಆಗಲ್ಲ ಏನು? ಅವಾಗ ಅವರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚು ಲಾಭ ದೃಷ್ಟಿ ನೋಡಿದ್ರು. ನನಗೆ ಅವಾಗ ಅನಿಸ್ತು ಆರೋಗ್ಯ ಕೆಡಿಸ್ಕೊಳ್ಳೋಕೋಸ್ಕರ ನಾವ್ ಈ ಕೃಷಿ ಮಾಡ್ತಾ ಇದೀವೇನೋ ಅಥವಾ ಈ ಗೊಬ್ಬರದಂಗಡಿ ಅಂತ. ಅವತ್ತು ನಾನು ಒಂದು ಉತ್ತಮವಾದ ತೀರ್ಮಾನ ಅಂತ ನಾನು ಅನ್ಕೊಂಡೆ. ಗೊಬ್ಬರದಂಗಡಿ ಲೈಸೆನ್ಸ್ ರದ್ದು ಮಾಡ್ಕೊಂಡು ಗೊಬ್ಬರದಂಗಡಿ ಕ್ಯಾನ್ಸಲ್ ಮಾಡ್ಕೊಂಡು ಸಾವಯವ ಕೃಷಿಗೆ ಬಂದೆ ನಾನು. ಯಾಕಂದ್ರೆ ಇಡೀ ನನ್ನ ಫ್ಯಾಮಿಲಿನ ಬದುಕು ಇತ್ತು ಅದ್ರ ಜೊತೆ, ಆಮೇಲೆ ನಮ್ಮ ಸಮಾಜದ ಬದುಕು ಇದೆ. ಮೂಲತವಾಗಿ ವ್ಯವಸಾಯ ಏನಾಗಿದೆ ಇವತ್ತು ಅಂದ್ರೆ ದುಡ್ಡಿನಿಂದ ನಾವು ಹೋಗ್ತಾ ಇದೀವಿ. ಅದು ಅಷ್ಟೇ ಖರ್ಚುನು ಜಾಸ್ತಿ ಆಗಿ ಮತ್ತೆ ನಾವು ಅಶಾಂತಿ ಮತ್ತು ಬಡತನದ ಒಂದು ಹಂತಕ್ಕೆ ಹೋಗಿ ನಾವು ಜೀವನ ಸ್ಥಿತಿನೇ ಗಂಭೀರ ಸ್ಥಿತಿಗೆ ಬಂದಿದೆ. ಅದನ್ನೆಲ್ಲ ನೋಡಿದ್ಮೇಲೆ ನಾನು ಅಂಗಡಿ ಕ್ಯಾನ್ಸಲ್ ಮಾಡಿದ್ಮೇಲೆ ನಾನು ಸಾವು ಕೃಷಿ ಬಂದಂತರ ನನಗೆ ದಾವಣಗೆರೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದವರು ಆಕಸ್ಮಿಕವಾಗಿ ನನ್ನ ತೋಟ ವಿಸಿಟ್ ಮಾಡಿದಾಗ ನನ್ನೆಲ್ಲ ಸಾವಯವ ಕೃಷಿ ತರಕಾರಿಗಳು ನೋಡ್ಬಿಟ್ಟು ಅವರಲ್ಲಿ ಸಂತೆ ಮಾಡಕ್ ಅವಕಾಶ ಮಾಡಿಕೊಟ್ರು ಸರ್, ಸಾವಯವ ತರಳುಬಾಳು ಕೃಷಿ ಕೇಂದ್ರದಲ್ಲಿ. ಆ ನಂತರ ನಾನು ನಮ್ಮ ಐಕಾಂತಿಕ ಇವ್ರು ಪರಿಚಯ ಆದ್ರು, ರಾಘು ಅವರು ಇವತ್ತು ಅವ್ರ ಮನೆಯಲ್ಲೇ ನಂದೆಲ್ಲ ಮಾರಾಟ ಮಾಡ್ತಾ ಇದಾರೆ. ನಾವು ದಾವಣಗೆರೆ ಮತ್ತು ಚಾಳಿಕೆರೆ ಚಿತ್ರದುರ್ಗ ಸಾವಯವ ಸಂತೆ ಮಾಡಿದ್ವಿ, ಬಟ್ ಪೂರ್ಣ ಪ್ರಮಾಣದ ಗ್ರಾಹಕರ ಕೊರತೆಯಿಂದ ನಾ ಬೆಳೆದಂತ ವಸ್ತುಗಳು ಮಾರಾಟ ಆಗದಿರೋದ್ರಿಂದ ನಮಗೆ ತೊಂದರೆ ಆದ್ಮೇಲೆ ನಾನು ದಾವಣಗೆರೆ ಸೀಮಿತವಾಗಿ ಈಗ ರಾಘು ಅವ್ರ ಮನೆಯಲ್ಲೇ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಮೂಲ ಉದ್ದೇಶ ಏನಂದ್ರೆ ನಮಗೆ ಏನಿವತ್ತು ಆರೋಗ್ಯದ ಕಡೆ ನಾನು ಪೂರ್ಣ ಗಮನ ಹರಿಸಿದ್ರೆ ಕೋಟ್ಯಾಂತರ ರೂಪಾಯಿ ಇವತ್ತು ಆರೋಗ್ಯದ ನಷ್ಟ ಅನುಭವಿಸ್ತಾ ಇದ್ದಂತ ರೈತ ಮತ್ತು ಸಾರ್ವಜನಿಕರು ಸಾಮಾಜಿಕವಾಗಿ. ಇದಕ್ಕೆ ಮೂಲ ಕಾರಣನ ಹುಡುಕೊಳ್ಳುವಂತ ಸ್ಥಿತಿಗೆ ಗ್ರಾಹಕರು ಬರಬೇಕಾಗಿದೆ. ಇವತ್ತು ರೈತ ತನ್ನ ಬದುಕನ್ನು ಒಳ್ಳೇದು ಮಾಡಿಕೊಳ್ಳೋದ್ರ ಜೊತೆಗೆ ಗ್ರಾಹಕರ ನೆರವಿದ್ರೆ ನಿಜವಾಗ್ಲೂ ಅವನು ಉತ್ತಮವಾದಂತ ಒಂದು ವಸ್ತುಗಳನ್ನು ಬೆಳೆದುಕೊಡ್ತಾನೆ. ಇದರಿಂದ ಅವನ ಆರೋಗ್ಯ ಮತ್ತು ಬುದ್ಧಿಮಟ್ಟ ಜೀವನ ನಿರ್ವಹಣೆ ಮತ್ತು ಆರೋಗ್ಯದ ಖರ್ಚೆಲ್ಲ ತುಂಬಾ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಾನು ಮಾಡಿದ್ಮೇಲೆ ನಮ್ದು ಆರೋಗ್ಯ ಸುಮಾರು ನನಗೆ 70 ಇಯರ್ಸ್ ನನಗೆ ಶುಗರ್ ಇತ್ತು ಇದೆ, ಬಟ್ ಆದ್ರೂ ಹೆಲ್ತ್ ಆಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ನಂದು ಇಷ್ಟೆಲ್ಲ ಬೆಳೆಗಳ ಜೊತೆಗೆ ನಂದು ನಾಟಿ ಕೋಳಿ ಮಾಡ್ಕೊಂಡಿದೀವಿ, ಹಸು ಇದೆ, ಮಲ್ನಾಡ ಗಡ್ಡೆ ಹಸು ಇದೆ, ಗಿರ್ತಳೆ ಹಸು ಇದೆ, ಇದು ಮನೆಗೆ ಹಾಲು ಉಪಯೋಗಿಸ್ಕೊಳ್ತೀವಿ. ನನ್ನ ಈ ಒಂದು 20 ವರ್ಷದ ಅನುಭವದಲ್ಲಿ ಈ ಮಾರ್ಪಾಡಾಗಿರೋದು ಹೆಂಗಂದ್ರೆ ನೀವತ್ತು ಕಣ್ಣು ತುಂಬಾ ನೋಡುವಂತ ಸ್ಥಿತಿಗೆ ಜಮೀನುಗಳು ಬಂದಿದ್ದಾವೆ ಸರ್. ಯಾವ ಮಟ್ಟ ಇದಾವೆ ಅಂದ್ರೆ ನೀವು ಇವತ್ತು ಕೆಲವು ಸಾವಯವ ಕೃಷಿಕರು ನನ್ನ ತೋಟಕ್ಕೆ ವಿಸಿಟ್ ಮಾಡಿದಾಗ ಅವರು ಈ ತರ ಸಾವಯವ ಕೃಷಿನಲ್ಲಿ ಬೆಳಿಬಹುದಾ ಅನ್ನೋ ಒಂದು ಪ್ರಶ್ನೆ ಅವ್ರು ಕಾಡ್ತಾ ಇದೆ. ಅಂತ ಉತ್ತಮವಾದಂತ ಫಸಲು ಕಣ್ಣು ತುಂಬಾ ಕಾಣ್ತಾ ಇದೆ. ಈಗ ಅದೇ ನೀವು ರಾಸಾಯನಿಕ ಗೊಬ್ಬರ ಬಳಸಿ ಈ ತರ ನೀವು ಕೃಷಿ ಮಾಡಿದ್ರೆ ಒಂದು ಆರೋಗ್ಯದ ಒಂದು ನಿಮಿತ್ತ ಸಾಕಷ್ಟು ನಾವು ಒಳ್ಳೆಯ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆಯಕ್ ಆಗ್ತಾ ಇರಲಿಲ್ಲ, ಗ್ರಾಹಕರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಯಾವುದೇ ಒಂದು ಹಣ್ಣು ಹಂಪಲಾಗಿರ್ಲಿ ತರಕಾರಿ ಆಗ್ಲಿ ಕೊಡಕ್ ಆಗ್ತಾ ಇರಲಿಲ್ಲ ಅಂದ್ರೆ ಇನ್ನೊಂದು ಭಾಗ ನೋಡಿದ್ರೆ ನಾವು ಅಂದ್ರೆ ಮಣ್ಣಿನ ಗುಣಮಟ್ಟನೂ ಹಾಳಾಗುತ್ತೆ ಅಂತ ಅನಿಸ್ಲಲ್ವಾ? ರಾಸಾಯನಿಕ ಉಪಯೋಗಿಸಿ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ. ಅದರಲ್ಲಿ ಏನ್ ಬದಲಾವಣೆ ಕಂಡಿದ್ರಿ? ಈಗ ಇವತ್ತು ನೀವು ಭೂಮಿ ಮೇಲೆ ವಿತೌಟ್ ಸ್ಲಿಪ್ಪರ್ ಅಂತ ಓಡಾಡಿದ್ರೆ ಒಳ್ಳೆ ಹುಲ್ಗಾವಲಿನಾಗ ಓಡಾಡದಂಗ ಮೃದ ಇದೆ ಸ್ಮೂತ್ ಆಗಿದೆ. ಜೊತೆಗೆ ಆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂತ ಏನು ಬೆಳೆಗಳಿದಾವೆ ಸರ್, ಈ ಬದುವಿನ ಬೆಳೆ ಅವೆಲ್ಲ ಅವನು ನೀರಿಲ್ದೇನೆ ಉತ್ತಮವಾದ ರೀತಿಯಲ್ಲಿ ಬೆಳೀತಾ ಇದ್ದಾವೆ. ಆಮೇಲೆ ಭೂಮಿನಲ್ಲಿ ನೀರು ಹಿಂಗಂತ ಪ್ರಮಾಣ ಜಾಸ್ತಿ ಆಗಿದೆ, ನಮ್ಮ ಬೋರ್ವೆಲ್ಗಳು ಎಲ್ಲವೂ ಹೆಚ್ಚು ಕಡಿಮೆ ರೀಚಾರ್ಜ್ ಆಗಿದೆ ಸರ್. ನಾನು ಯಾವ್ದು ಕೃಷಿ ಹೊಂಡ ಇದೆ ಸರ್, ಕೃಷಿ ಹೊಂಡ ಇದ್ರೂ ನಾನು ಯಾವುದೇ ಬೋರ್ವೆಲ್ ರೀಚಾರ್ಜ್ ಸಿಸ್ಟಮ್ ಹೋಗಿಲ್ಲ, ಬಟ್ ನನಗೆ ಸುಮಾರು ಸರಿ ಬೋರ್ ನೀರು ಫೇಲ್ ಆದ್ಮೇಲೆ ನಾನು ಸಾವಯವ ಕೃಷಿ ಬಂದ್ಮೇಲೆ ಎಲ್ಲಾ ಬೋರ್ಗಳು ಉತ್ತಮ ಸ್ಥಿತಿನಲ್ಲಿ ಹೇಳ್ಕೊಡ್ತಾ ಇದ್ದೆ ಸರ್. ಈಗ ನಿಮ್ಮ ಒಂದು ಸಾವಯವ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಸಾಕಷ್ಟು ಈ ಒಂದು ತರಕಾರಿ ಬೆಳೆಗಳನ್ನ, ಹಣ್ಣು ಹಂಪಲುಗಳನ್ನೆಲ್ಲ ಬೆಳೀತಾ ಇದ್ದೀರಾ. ಅಂದ್ರೆ ಒಳ್ಳೆಯ ಉತ್ತಮವಾಗಿ ನಾವು ಇಳುವರಿ ಪಡಿಬೇಕು ಸಾವಯವ ಕೃಷಿಯಲ್ಲಿ ಅಂತಂದ್ರೆ ಯಾವ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳಿ. ಯಾವ ರೀತಿಯಾದಂತಹ ಒಂದು ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ, ಏನೇನಲ್ಲಿ ನಿಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗ್ತಾ ಇದ್ದೀರಾ? ಈ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದಾಗ ನಾನು ಗೋಕುಪಾಮೃತ ಜೀವಾಮೃತ ಜೀವಾಮೃತ ಇಲ್ಲದೆ ಯಾವುದೇ ಬೆಳೆ ನಾಟಿ ಮಾಡಲ್ಲ ಸರ್, ಮತ್ತೆ ಬೀಜನೂ ಹಾಕಲ್ಲ ಸರ್. ನಾನು ನಾಟಿ ಮಾಡಿದ ಒಂದು ವಾರದ ನಂತರ ಜೀವಾಮೃತ ಕೊಡ್ತೀವಿ ಸರ್. ಅಲ್ಲಿಂದ ತಿಂಗಳಿಗೊಂದ್ಸರಿ ಜೀವಾಮೃತ ಕೊಟ್ಕೊಂತಲ್ಲಿ ಇರ್ತೀವಿ, ತಿಂಗಳು ಅಥವಾ ಒಂದು ವಾರ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಒಳ್ಳೆ ಸ್ಪಂದನೆ ಇದೆ ಸರ್, ಮತ್ತೆ ಗೋನಂದ ಜಲ ಮಾಡ್ಕೊಂಡಿದ್ದೀವಿ ಸರ್. ಅದರದಂತೂ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಇದೆ ಸರ್. ಗೋನಂದ ಜಲ ಕೋಕುಪಾಮೃತ ಇದೆ ಸರ್. ಆಮೇಲೆ ಎರೆಹುಳದ ಗೊಬ್ಬರ ಮಾಡ್ಕೊಂಡಿದ್ವಿ ಸರ್, ನಾವೇ ಫಿಟ್ ಮಾಡ್ಕೊಂಡು ನಾವು ಕಾಂಪೋಸ್ಟ್ ಮಾಡ್ಕೊಂಡಿವಿ ಸರ್. ಅದು ತುಂಬಾ ಉತ್ತಮವಾದಂತಹ ಒಂದು ಬೆಳೆನ ಬೆಳಿಲಿಕ್ಕೆ ಪೋಷಕಾಂಶಗಳ ಕೊರತೆ ಇಲ್ಲ ಬರುತ್ತೆ ಸರ್. ನೀವು ಕೆಮಿಕಲ್ ಕೃಷಿಗೆ ಹೋಲಿಸಿದ್ರೆ ಸಾವಯವ ಕೃಷಿನ ಅಷ್ಟೇ ಪ್ರಮಾಣದಲ್ಲಿ ಬೆಳಿಬಹುದು ಸರ್. ಬಟ್ ಇಲ್ಲಿ ಒಂದು ಕೊರತೆ ಏನಾಗುತ್ತೆ ಅಂದ್ರೆ ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂತ ಹಣ್ಣು ಹಂಪರುಗಳು ತರಕಾರಿಗಳು ತುಂಬಾ ಅಟ್ರಾಕ್ಟಿವ್ ಇರಲ್ಲ ಸರ್. ಅಂದ್ರೆ ಈಗ ಕೆಮಿಕಲ್ ಆದ ತಕ್ಷಣ ಇಡೀ ರೋಗಾಣುಗಳು ಸರ್ವನಾಶ ಆಗುತ್ತೆ, ತಕ್ಷಣ ಆಗುತ್ತೆ ಸರ್. ಇದರಲ್ಲಿ ನಾವು ಯಾವುದೇ ಒಂದು ಕೀಟಗಳನ್ನ ಹತೋಟಿ ಮಾಡಬೇಕಾದ್ರೆ ನಾವು ಇದನ್ನ ತಗೊಂಡಾಗ ತಕ್ಷಣ ಅವಕ್ಕೆ ಅವನ್ನ ಹತೋಟಿ ಮಾಡಕ್ಕಾಗಲ್ಲ ಸರ್. ಆವಾಗ ಸ್ಕಿನ್ ಮೇಲೆ ಅಥವಾ ಯಾವ್ದು ತರಕಾರಿ ಯಾವ್ದೇ ಭಾಗದ ಮೇಲೆ ಹಣ್ಣಿನ ಭಾಗದ ಮೇಲೆ ಸ್ಕ್ರಾಚಿಂಗ್ ಇದೆಲ್ಲ ಬರುತ್ತೆ, ಶೈನಿಂಗ್ ಕಾಣಲ್ಲ, ಶೈನಿಂಗ್ ಕಾಣಲ್ಲ ಸರ್. ಅಟ್ರಾಕ್ಷನ್ ಇರಲ್ಲ ಸರ್ ನೋಡೋರಿಗೆ. ಬಟ್ ಒಳಗ ನೋಡಿ ಹೋದಾಗ ಯಾವ್ದೇ ಕೆಮಿಕಲ್ ಇರಲ್ಲ ಅಂದ್ರೆ ಅವ್ರ ಗ್ರಾಹಕರಿಗೆ ಮನವರಿಕೆ ಮಾಡಿಕೊಡೋ ಅಂತ ಪ್ರಯತ್ನದಲ್ಲೂ ಇದೀವಿ ಸರ್. ಆದ್ರೆ ಎಲ್ಲೇ ಒಂದ್ ಕಡೆ ಗ್ರಾಹಕರು ಒಳಗಡೆ ನೋಡಲ್ಲಲ್ವಾ, ಹೊರಗಡೆ ನೋಡ್ತಾರಲ್ವಾ. ಅದ್ರ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಸರ್ ಇವತ್ತು. ಬಟ್ ಇದ್ರ ಬಗ್ಗೆ ಸರ್ಕಾರ ಅಥವಾ ಸಾರ್ವಜನಿಕ ಸಂಸ್ಥೆಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಸರ್. ಯಾಕಂದ್ರೆ ಯಾವುದೇ ವಸ್ತು ಕಲರ್ಫುಲ್ ಇದ್ರೆ ಅಥವಾ ಅಟ್ರಾಕ್ಟಿವ್ ಕಲರ್ ಇದ್ರೆ ಅದನ್ನ ಮಾತ್ರ ತಿನ್ಬೇಕು ಅನ್ನೋ ಒಂದು ಭಾವನೆ ಬಂದೋಗಿದೆ ಸರ್ ಜನಸಾಮಾನ್ಯರ. ಆಹಾರವೇ ಔಷಧಿ ಆಗಿರೋದ್ರಿಂದ ಅದರ ಪೂರ್ಣ ಅದರದ ಕಾಂಟೆಂಟ್ಸ್ ಏನು, ಅದರಲ್ಲಿ ಏನಿದೆ ಆಹಾರದಲ್ಲಿ, ಯಾವ ವಸ್ತುವಿನಲ್ಲಿ ಏನೇನಿದೆ, ನಿಸರ್ಗ ನಮಗೆ ಕೊಟ್ಟಿರತಕ್ಕಂಥ ಎಲ್ಲದರಲ್ಲೂ ಹೆಚ್ಚು ಕಡಿಮೆ ಎಲ್ಲ ಔಷಧಿ ಅಂಶಗಳು ಇರ್ತವೆ ಸರ್. ನಿಸರ್ಗದ ಹೊರತಾಗಿ ನಾವು ಏನನ್ನೂ ಬೆಳೆಯಕ್ಕಾಗಲ್ಲ ಸರ್. ಇವತ್ತೇನಾದ್ರೂ ನಾವು ಪ್ರೊಡಕ್ಟ್ ಮಾಡಿದ್ರೆ, ರೀಪ್ರೊಡಕ್ಟ್ ಮಾಡಿದ್ರೆ, ಮೌಲ್ಯವರ್ಧನೆ ಮಾಡಿದ್ರೆ ಅಥವಾ ಏನೇ ಮಾಡಿದ್ರೂ ನಾವು ನಿಸರ್ಗದಿಂದ ಬಂದಂತದೇ ಮಾಡ್ತೈತೆ. ನಿಸರ್ಗ ನಮಗೆ ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರವಾದ ಕೊಡುಗೆ, ಅದರಲ್ಲೆಲ್ಲೂ ಕೆಮಿಕಲ್ ಇಲ್ಲ ಸರ್. ಆದಷ್ಟು ಮಾನವನಿಗೆ ಎಫೆಕ್ಟ್ ಆಗೋ ರೀತಿಯಲ್ಲಿ ಯಾವುದೇ ಕೆಮಿಕಲ್ ಯಾವುದೇ ಸಸ್ಯದಿಂದಿಲ್ಲ. ಕೆಲವು ಸಸ್ಯಗಳು ಮಾನವನ ಆರೋಗ್ಯಕ್ಕೆ ಪೂರಕವಾಗಿ ಅವನ ಮರಣಕ್ಕೂ ಪೂರಕವಾಗಿರುವಂತ ವಿಧವ ಸರ್. ಬಟ್ ಹೆಚ್ಚಾನು ಹೆಚ್ಚು ಇಲ್ಲ ಸರ್. ಹಂಗಾಗಿ ನಾವೇ ವಿಷನ ತಯಾರು ಮಾಡ್ಕೊಂಡ್ರು, ವಿಷನ ಇವತ್ತು ಎಕ್ಸ್ಟ್ರಾಕ್ಟ್ ಮಾಡಿರೋದು ಸಸ್ಯಗಳಿಂದ ಅಥವಾ ಭೂಮಿಯಿಂದ ಪ್ರಕೃತಿಯಿಂದ ಸರ್. ಇದು ನಮಗೆ ಪೂರ್ಣ ಆರೋಗ್ಯ ಕೆಡಿಸ್ತದೆ ಅಂದಾಗ ಗ್ರಾಹಕನ ಇದು ಯೋಚನೆ ಮಾಡಬೇಕಾಯ್ತದೆ. ಸರ್ಕಾರದ ತುಂಬಾ ಜವಾಬ್ದಾರಿ ಇದೆ ಸರ್, ಸಾರ್ವಜನಿಕರದ್ದು ಜವಾಬ್ದಾರಿ ಇದೆ. ಯಾವಾಗ ಮನುಷ್ಯನ ಆರೋಗ್ಯ ಕೆಡುತ್ತೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಸರ್ಕಾರ ಜನರಿಗೆ ತಿಳುವಳಿಕೆ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ನಾನು ಆ ದಿಸಿನಲ್ಲಿ ಇವತ್ತು ತಮ್ಮ ಕೇಳುಗರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಏನಂದ್ರೆ, ಫಸ್ಟ್ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಆಹಾರ ಮತ್ತು ಆರೋಗ್ಯ, ಆಹಾರವೇ ಮದ್ದು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ನೀವು ಈಗ ಉದಾಹರಣೆಗೆ ಸರ್, ನಾನು ಎಲ್ಲಾ ಮನೆಯಲ್ಲೂ ನಮ್ಮಲ್ಲಿ ದೇವರ ಮನೆ ಅಂತ ಇದಾವೆ. ಎಲ್ಲಾ ಮನೆಯಲ್ಲೂ ದೇವರ ಮನೆಗೆ ಪ್ರತ್ಯೇಕವಾದ ಸ್ಥಳ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಬಟ್ ಅಡಿಗೆ ಮನೇನಿದೆ, ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಆಹಾರಗಳಿಗೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು, ಯಾವ ಅಂಶ ಇರ್ತಕ್ಕಂಥ ತರಕಾರಿ ಯಾವ ಕಾಲದಲ್ಲಿ ತಿನ್ಬೇಕು, ಬೇಸಿಗೆ ಚಳಿಗಾಲ ಯಾವ ಕಾಲದಲ್ಲಿ ಏನೇನು ಉಪಯೋಗಿಸಬೇಕು, ನಿಸರ್ಗ ನಮ್ಗೆ ಏನ್ ಕೊಟ್ಟಿದೆ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇದ್ರೆ ಹೆಚ್ಚು ಕಡಿಮೆ ಮನುಷ್ಯನ ಎಲ್ಲ ಪ್ರಾಣಿ ವರ್ಗದ ಆರೋಗ್ಯ ಅತ್ಯಂತ ಉತ್ತಮ ಆಗಿರುತ್ತೆ, ಮತ್ತೆ ಅವನ ಮೆಂಟಲ್ ಎಫಿಷಿಯನ್ಸಿ ಅಂದ್ರೆ ಮಾನಸಿಕವಾಗಿ ಸದೃಢವಾಗಿರ್ತಾನೆ, ಅವನ ಆಯುಷ್ಯ ಜಾಸ್ತಿ ಆಗುತ್ತೆ. ಈ ದೇಶದಲ್ಲಿ ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೇವೆ ಸರ್. ನಾನು ಅದಕ್ಕೆ ಬಂದಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಕೋಟ್ಯಾಂತರ ರೂಪಾಯಿ ಇವತ್ತು ಆರೋಗ್ಯದ ಮೇಲೆ ಆಗ್ತಾ ಇದ್ದೇವೆ ಸರ್. ಇದಕ್ಕಿಂತ ಮುಂಚೆ ನಾವು ಏನು ಆದಿಮಾನವರಿಂದ ಈ ಕಡೆ ಇದ್ವಲ್ಲ, ಈ ಹಿಂದಕ್ಕೆ ಹೋದ್ರೆ ಹಿಂದಿನ ಜೀವನಕ್ಕೆ ಹೋದ್ರೆ ಇಷ್ಟೊಂದು ಹಾಸ್ಪಿಟಲ್ ಇರಲಿಲ್ಲ, ಡಾಕ್ಟರ್ ಇರಲಿಲ್ಲ, ಇಷ್ಟು ಖರ್ಚು ಇರಲಿಲ್ಲ ಸರ್, ಆರೋಗ್ಯ ಇತ್ತು ಸರ್. ಅವತ್ತು ಕೆಲವು ಸಾಂಕ್ರಾಮಿಕ ರೋಗಗಳು ಇದ್ವೇ ವಿನಃ ಈ ತರ ರೋಗಗಳು ಬೇರೆ ತರ ಏನು ಇರಲಿಲ್ಲ ಸರ್. ಅದಕ್ಕೆ ಕಾರಣ ಏನಂದ್ರೆ, ನಾವು ತಿಂತಕ್ಕ ಆಹಾರವೇ ಬಿಟ್ಟರೆ ಬೇರೆ ಏನೂ ಅಲ್ಲ. ಅದಕ್ಕೆ ನಾವು ಇವತ್ತೆಲ್ಲ ಸಾರ್ವಜನಿಕರು ಏನು ಗ್ರಾಹಕರು ಇಲ್ಲದೆ ಬದುಕಕ್ಕಾಗಲ್ಲ, ಆಹಾರ ಇಲ್ಲದೆ ಬದುಕಕ್ಕಾಗಲ್ಲ ಸರ್, ಗಾಳಿ ಇಲ್ಲದೆ ಬದುಕಕ್ಕಾಗಲ್ಲ, ನೀರಿಲ್ಲದೆ ಬದುಕಕ್ಕಾಗಲ್ಲ. ಉದಾಹರಣೆ ನೀವು ಪ್ರಪಂಚದ ಯಾವುದೇ ಭಾಗ ತಗೊಂಡ್ರೆ ಒಟ್ಟಾರಿನಲ್ಲಿ ಇವತ್ತು ಏನು ವ್ಯವಹಾರ ನಡೆಯುತ್ತೆ ಸರ್, ಇದು ಒಂದು ಕಾಸ್ಮೆಟಿಕ್ಸ್ ಇರ್ಬೋದು, ಆಮೇಲೆ ಕಬ್ಬಿಣ ಇರ್ಬೋದು, ಆಮೇಲೆ ವೆಹಿಕಲ್ ಇರ್ಬೋದು, ಬಂಗಾರ ಇರ್ಬೋದು, ಅದರ ಅಷ್ಟೇ ವ್ಯವಹಾರ ಅಕ್ಕಿ ಧಾನ್ಯ ಕಾಳು ಮತ್ತೆ ತರಕಾರಿ ಇದು ನಡೀತು ಸಣ್ಣ, ಅದಕ್ಕಿನ್ನು ಏನು ಕಡಿಮೆ ಇರಲ್ಲ ಸರ್, ಅದು ಸರಿಸಮಾನವಾಗಿ ಆಗುತ್ತೆ. ಬಟ್ ಎಲ್ಲಿ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸಾಯದ ವಸ್ತುಗಳು, ವ್ಯವಸಾಯದಿಂದ ಉತ್ಪನ್ನಗಳು ಇದ್ರೂ ಕೂಡ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಕಾರಣ ಏನಂದ್ರೆ, ಕೆಮಿಕಲ್ ಕೃಷಿ ಒಂದು ಸರ್. ಎರಡನೇದು, ಗ್ರಾಹಕನಿಗೆ ಆ ಸಾವಯವ ಕೃಷಿ ವಸ್ತುಗಳನ್ನು ತಿನ್ಬೇಕಂತ ಮನಸ್ಸು ಬಂದ್ರೆ ಇಷ್ಟೇನು ವ್ಯವಹಾರ ವಹಿವಾಟು ಆಗುತ್ತಲ್ಲ ಸರ್. 50-50 ಅಂದ್ರೆ ವ್ಯವಸಾಯದ ಯಾವ ರೈತನು ಬದುಕು ಅಸನಾಗೋದಕ್ಕೆ ಅವಕಾಶ ಇದೆ ಸರ್. ಇದಕ್ಕೆ ನೇರ ಹೊಣೆಗಾರ ಇವತ್ತು ಆಹಾರ ತಿಂತಕ್ಕಂತ ನಾವೆಲ್ಲ ಇದೀವಲ್ಲ, ನಾವೇ ಹೊಣೆಗಾರರು ಬಿಟ್ಟು ಬೇರೆ ಏನಲ್ಲ ಸರ್. ಇದನ್ನ ನಾವು ಸರಿಪಡಿಸಿಕೊಳ್ಳೋ ಉತ್ತಮವಾದಂತ ಒಂದು ಆಹಾರನ ಜನ ಸಾಮಾನ್ಯರಿಗೆ ಕೊಡಬೇಕು ಸರ್. ಉದಾಹರಣೆಗೆ ನನಗೆ ಕೆಲವು ಗ್ರಾಹಕರು ಇದ್ದಾರೆ ಸರ್, ನಂದು ಏನ್ ಬೆಳಿತೀನಿ ಅಷ್ಟಿನ ಸೀಮಿತವಾಗಿ ತಿಂತಾರೆ ಸರ್. ನಂದು ಒಂದು ವಸ್ತು ಇಲ್ಲದೆ ಬೆಳೆಯಕ್ಕಾಗದೇ ಇದ್ರೆ ಅದನ್ನ ಕೇಳಲ್ಲ ಸರ್. ಇಂಥ ವಸ್ತು ಇದೇ ಬೇಕು, ನಮ್ಗೆ ಆರೋಗ್ಯ ಸುಧಾರಿಸಿದೆ ಟೇಸ್ಟ್ ಬರುತ್ತೆ ಅಂತ ಕೇಳ್ತಾರೆ ಸರ್. ಇವತ್ತು ಜಪಾನ್ ನಲ್ಲಿ ಅವ್ರು ಸುಮಾರು 100 ವರ್ಷ ಅವರೇಜ್ ವಯಸ್ಸು ಬದುಕ್ತಾರೆ ಅಂತ ನಾವೆಲ್ಲ ಕೇಳ್ಬಿಟ್ಟಿದ್ವಿ ಸರ್. ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಕೆಮಿಕಲ್ ಕೃಷಿ ಇಲ್ಲ ಸರ್. ನನ್ನ ಫ್ರೆಂಡ್ ಜಪಾನ್ ನಲ್ಲಿ ಕೆಲವರು ವರ್ಕ್ ಮಾಡ್ತಿದ್ರು, ಅವರೆಲ್ಲ ಇಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಅಲ್ಲಿ ಎಲ್ಲರೂ ವ್ಯಾಯಾಮ ಇಲ್ದಾನೆ ಅಥವಾ ದೇಹಕ ಶ್ರಮ ಇಲ್ದ್ರೆ ಊಟ ಮಾಡೋದಿಲ್ಲ. ಎಷ್ಟೇ ಶ್ರೀಮಂತ ಆದ್ರೂ ಯಾವುದೇ ಸವಲತ್ತುಗಳಿದ್ರು ದೇಹಕ ಶ್ರಮ ಬೇಕು ಅಂತ ಹೇಳ್ತಕ್ಕಂತ ವ್ಯವಸ್ಥೆ ಇದೆ. ನಮ್ಮ ದೇಶದಲ್ಲಿ ಕೆಲವು ವರ್ಗ ದೇಹಕ ಶ್ರಮ ಇರ್ಬೋದು ಸರ್, ಕೆಲವು ದೇಹಕ ಶ್ರಮ ಇಲ್ದಾನೆ ಒಳ್ಳೆ ಆಹಾರ ಇಲ್ದಾನೆ ನಮ್ಮ ಆರೋಗ್ಯನ ಕಳ್ಕೊಳ್ತೇವೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಎಲ್ಲ ನಾವು ಸಾವಯವ ಕೃಷಿಯನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ನೀರು ಮಾಲಿನ್ಯ ಆಗುವಂತದ್ದು, ಗಾಳಿ ಮಾಲಿನ್ಯ ಆಗುವಂತದ್ನ, ಅಂದ್ರೆ ಭೂಮಿಯ ಮಣ್ಣು ಮಾಲಿನ್ಯವಾಗಂತದನ್ನ ಅದನ್ನೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ನೂರಕ್ಕೆ ನೂರು ಸರ್, ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ನಾವಿವತ್ತು ಕೆಮಿಕಲ್ ಕೃಷಿ ಬಿಟ್ರೆ, ಉದಾಹರಣೆ ನೋಡಿ ಸರ್, ಈಗ ಹಸುವಿನ ಸಗಣಿನ ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ ಸರ್. ಇದು ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್. ಸಾಮಾನ್ಯ ರೈತ ಅಲ್ಲದೆ ಇರ್ತಕ್ಕಂಥ ಗ್ರಾಹಕ ಏನಿದ್ದಾನೆ ಸರ್, ಅವನು ಯೋಚನೆ ಮಾಡಬೇಕು. ಒಂದು ಹೊರದೇಶದಲ್ಲಿ ನಮ್ಮ ದೇಶದ ಸಗಣಿನ ತಗೊಂಡೋಗಿ ವ್ಯವಸಾಯ ಮಾಡ್ತಾರೆ ಅನ್ನೋದು ಕಾರಣ ಎಷ್ಟು ಬೆಲೆ ಇದೆ ಅಂತ ಹೇಳಿ ನಾವು ಚಿಂತನೆ ಮಾಡುವಂತಹ ಒಂದು ಕಾಲ ಇದಲ್ವಾ. ಈಗೆಲ್ಲ ನೀವು ಸಾವಯವ ಕೃಷಿಯಲ್ಲಿ ಈ ರೋಗ ಬರದಾಗಿ ಯಾವ ರೀತಿ ನೀವು ಕೃಷಿ ಮಾಡ್ತಾ ಇದ್ದೀರಾ ಸರ್? ಸಹಜ ಕೃಷಿನಲ್ಲಿ ನಾವು ಬೆಳೆ ಅಡಾಪ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸರ್. ಉದಾಹರಣೆಗೆ ನನ್ನ ಮೇಜರ್ ಕೋಸು ಮತ್ತು ಹೂಕೋಸು ಸರ್ ಬೆಳೆ, ಯಾವುದೇ ಹುಳ ಇಲ್ಲ ಸರ್, ಎಲ್ಲದಕ್ಕೂ ರೋಗ ಬರಲ್ಲ ಸರ್. ಇಡೀ ಹೊಲಕ್ಕೆ ಸರ್ವನಾಶವಾಗಂತ ರೋಗ ಏನ್ ಬರಲ್ಲ ಸರ್. ಅದಕ್ಕೆ ನಾವು ಸಹಜ ಕೃಷಿ, ಉದಾಹರಣೆಗೆ ಈಗ ನೋಡಿ ಸರ್, ಈ ಇದ್ರ ಪಕ್ಕ ಒಂದು ತುಳಸಿ ಹಾಕೊಂಡ್ರೆ, ಚೆಂಡು ಹಾಕೊಂಡ್ರೆ, ಕೊತ್ತಂಬರಿ ಹಾಕೊಂಡ್ರೆ, ಪುದೀನ ಹಾಕೊಂಡ್ರೆ, ಇವೆಲ್ಲ ಔಷಧಿಯಾಗಿ ಕೆಲಸ ಮಾಡ್ತವೆ ಸರ್. ಅಂದ್ರೆ ಔಷಧೀಯ ಗುಣಗಳ ಬೆಳೆಗಳು ಔಷಧಿ ಗುಣ ಇರುತ್ತೆ, ಅವು ಏನು ವಾಸನೆ ಇರುತ್ತಲ್ಲ, ಹಿಂಗಾಗಿ ಕೀಟಗಳು ತಂತಾನೆ ದೂರ ಹೋಗ್ತವೆ ಸರ್. ಹಿಂಗಾಗಿ ನಂದು ಹೂಕೋಸು ಇದೆಯಲ್ಲ ಸರ್, ಅದು ದಾವಣಗೆರೆ ಜಿಲ್ಲೆಯಲ್ಲಿ ದೇವರಾಜ್ ಅವರು ಅಪ್ರಿಷಿಯೇಟಬಲ್ ಸರ್. ನನ್ನ ಹೂಕೋಸು ತಗೊಳ್ಳೋದ್ರಲ್ಲಿ ಅದು ನಾನೊಂದು ಬರೀ 25 ರೂಪಾಯಿ ಒಂದು ಪೀಸ್ ಕೊಡ್ತೇನೆ ಸರ್, ಅರ್ಧ ಕೆಜಿ ಬರುತ್ತೆ. ಬಟ್ ನನಗೆ ಆಶ್ಚರ್ಯ ಆಗುತ್ತೆ ಸರ್, ನಾನು ಏನು ಇದೆಲ್ಲ ಮಾಡ್ಕೊಂಡ್ಮೇಲೆ ಹುಳುಗಳು ಏನು ಕ್ರಿಮಿಗಳು 100% ಕಂಟ್ರೋಲ್ ಆಗಿದೆ ಸರ್. ಆಮೇಲೆ ನಾವು ಬೇವಿನಿಂಡಿ ಉಪಯೋಗಿಸೋದ್ರಿಂದ ಟ್ರೈಕೋಡರ್ಮ ಫಸ್ಟ್ ಎಲ್ಲ ಉಪಯೋಗಿಸಿದ್ರು ಸರ್. ಈಗ ನಾವು ಮಲ್ಚಿಂಗ್ ಪೂರ್ಣಾವಧಿ ಮಲ್ಚಿಂಗ್ ಇಲ್ದೇ ಬೆಳೆ ಯಾವುದೂ ಮಾಡಲ್ಲ ಸರ್. ಹಂಗಾಗಿ ಫಂಗಲ್ ಡಿಸೀಸಸ್ ಯಾವುದಿಲ್ಲ ಸರ್. ಬಟ್ ನಮಗೆ ಒಂದು ಕೊರತೆ ಅಂದ್ರೆ ನಾನು ಇನ್ನೊಂದ್ಸರಿ ಒತ್ತು ಹೇಳ್ತಾ ಇದ್ದೀನಿ ಸರ್, ಅಟ್ರಾಕ್ಟಿವ್ ಕಲರ್ ಬರಲ್ಲ, ಶೈನಿಂಗ್ ಬರಲ್ಲ ಸರ್. ಗ್ರಾಹಕರು ನೋಡದೆ ಶೈನಿಂಗ್ ಅಲ್ಲ, ಶೈನಿಂಗ್ ಅದೇ ಒಂದು ಈಗ ಗಾತ್ರ ನೋಡ್ತಾರೆ, ಶೈನಿಂಗ್ ನೋಡ್ತಾರೆ, ಕಂಡುಕೊಳ್ತಾರೆ. ಈಗ ಅದು ಶೈನಿಂಗ್ ಇಲ್ಲ, ಗಾತ್ರ ಇಲ್ಲ ಅಂದ್ರೆ ಏ ಬೇಡ ಬೇಡಪ್ಪ, ಇದು ಗುಣಮಟ್ಟ ಇದ್ರು ಅದನ್ನ ಇಂಜರಿ ತಗೊಳಕ್ಕೆ ಒಳಗೆ ಏನಿದೆ ಅಂತ ನೋಡೋದು ಸರ್. ಹೊರಮುಖ ನೋಡ್ತಾರೆ, ಬಾಹ್ಯವಾದಂತ ಮುಖ ನೋಡೋದು, ಆಂತರಿಕವಾಗಿದ್ರಲ್ಲಿ ಏನಿದೆ ಅಂತ ನೋಡುವಂತ ಸ್ಥಿತಿನಲ್ಲಿ ಗ್ರಾಹಕರು ಕಡಿಮೆ ಸರ್, ಆ ಪ್ರಮಾಣ ಕಡಿಮೆ. ಈಗ ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈಗ ಕಳೆಗಳ ಒಂದು ನಿರ್ಮೂಲನೆ ಯಾವ ರೀತಿ ಮಾಡ್ತೀರಾ? ಈಗ ಯಾವ್ದು ನೀವು ಕಳೆನಾಶಕಗಳನ್ನ ಸಿಂಪಡಣೆ ಮಾಡಲ್ಲ ಸಾವಯವ ಕೃಷಿ ಅಂದ್ಮೇಲೆ? ಮಾಡದೇ ಇಲ್ಲ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಕೈಯಿಂದ ತೆಗಿತೀವಿ ಆದಷ್ಟು, ಲೇಬರ್ ಕಷ್ಟ ಸರ್. ಅದು ಎಷ್ಟು ಸಾಧ್ಯ ಅಷ್ಟು. ಉದಾಹರಣೆಗೆ ನಾನೀಗ ಒಂದು ಬೆಂಡೆ ಬೆಳೆದೇನೆ ಸರ್, ಅದೇ ಏನು ಈಗ ಪುಕವಕ ಮೆಥಡ್ನಲ್ಲೇ ಮಾಡಿದ್ದೀನಿ ಸರ್. ಹೆಚ್ಚು ಕಡಿಮೆ ಪುಕವಕ ಮೆಥಡ್ ಅನುಸರಿಸಿದ್ದೇನೆ ಸರ್. ಹುಲ್ಲು ತೆಗೆದ ಸರ್, ಎಷ್ಟು ಭಾಗ ಬೀಜ ಊರ್ತೀವಿ ಅಷ್ಟು ಭಾಗ ಹುಲ್ಲು ತೆಗೆದು ಬೀಜ ಹಾಕೋದು ಸರ್. ಅದು ಜೀವಾಮೃತ ಟ್ರೀಟ್ ಮಾಡಿ ಬೀಜ ಹಾಕಿದ್ಮೇಲೆ ಅದು ಮೊಳಕೆ ಬರುತ್ತೆ ಸರ್. ಮೊಳಕೆ ಬಂದು ಸ್ವಲ್ಪ ದಿವಸ ಆದ ನಂತರ ಹುಲ್ಲು ಮತ್ತೆ ಹುಟ್ಟುತ್ತೆ ಸರ್. ಅದಂತ ಕೈಯಿಂದ ತೆಗಿತೇವೆ ಸರ್. ಕೈಯಿಂದ ತೆಗೆದಾದ್ಮೇಲೆ ಅದು ಎತ್ತರ ಆದ್ಮೇಲೆ ಯಾವ ಕಳೆನೂ ಅದಕ್ಕೇನು ಅಡ್ಡಿಪಡಿಸಲ್ ಸರ್. ತನ್ನ ತಾನೇ ಬೆಳೆಸಿ. ಈಗ ನನ್ನ ಟೊಮಾಟೊ ಇದೆ ಸರ್, ನನ್ನ ಸಹಜ ಕೃಷಿನಲ್ಲಿ ಹುಲ್ಲಿದೆ ಸರ್, ಪಕ್ಕಕ್ಕೆ ಹುಲ್ಲಿದೆ. ಆಮೇಲೆ ಬೆಂಡೆ ಇದೆ, ಮೂಲಂಗಿ ಇದೆ, ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಎಲ್ಲ ಸೊಪ್ಪುಗಳಲ್ಲಿ ಇದೆ. ಸೊಪ್ಪು ಒಂದ್ ಸ್ವಲ್ಪ ಶ್ರಮ ಆಗುತ್ತೆ ಸರ್, ಕಳೆ ತೆಗಿಲೇಬೇಕಾಗುತ್ತೆ. ಯಾವ್ದು ಅಲ್ಪಾವಧಿ ಬೆಳೆಗಳಿದಾವೆ, ಒಂದ್ ತಿಂಗಳಿಂದ ಒಂದೂವರೆ ತಿಂಗಳು ಇರ್ತಕ್ಕಂಥ ಕಳೆ ಮಷನ್ ಶುಟ್ ತೆಗಬೇಕು. ಈ ಕೆಲವು ಟೊಮಾಟೊ ಇವೆಲ್ಲ ಏನಾಗಲ್ಲ ಸರ್, ಯಾವ ಹುಳ ಏನೇನು ಮಾಡಲ್ಲ ಸರ್, ತುಂಬಾ ಬರ್ತವೆ. ಪಕ್ಕಕ್ಕೆ ನಾವು ಕೊತ್ತಂಬರಿ ಹಾಕಿರ್ತೀವಿ, ಪುದೀನ ಹಾಕಿರ್ತೀವಿ, ಆಮೇಲೆ ಮೆಂತೆ ಹಾಕ್ತೀವಿ ಸರ್. ಇವೆಲ್ಲ ಸಹಜ ಬೆಳೆಗಳಾಗೆ ಹಾಕೊಂಡು ಹೋಗ್ತೀವಿ ಸರ್. ಸಂಯೋಜನೆ ಮಾಡತಕ್ಕಂಥದ್ದು ಬುದ್ಧಿವಂತಿಕೆ ಮನ ಮಾಡಬೇಕು ಸರ್. ಹಂಗಾದಾಗ ಉಳಿದ ಬಾಧೆ ಕಡಿಮೆ ಸರ್. ಅಂದ್ರೆ ಯಾವುದೇ ಜೈವಿಕ ಒಂದು ಕೀಟನಾಶಕಗಳನ್ನು ಬಳಸಲ್ಲ ನೀವು? ನಾನು ಇದುವರೆಗೂ ಯಾವುದೇ ಜೈವಿಕ ಕೀಟನಾಶಕ ಬಳಸಿದ ಸರ್. ಬಟ್ ನಾನು ಈಗ ಸುಮಾರು ವರ್ಷಗಳ ಕೆಳಗೆ ನಮ್ಮ ದಶಪಾಣಿ ಬಗ್ಗೆ ನನಗೆ ಐಡಿಯಾ ಬಂತು ಸರ್. ನಾನು ಪಾಳೇಕರ್ ಸಿಸ್ಟಮ್ ಅಡಾಪ್ಟ್ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ 20 ವರ್ಷದ ಕೆಳಗೆ. ಅವಾಗ ನಾನು ಏನ್ ಮಾಡ್ಕೊಂಡಿದ್ದೇನೆ ಸರ್, ಸಸ್ಯದಿಂದ ಎಕ್ಸ್ಟ್ರಾಕ್ಟ್ ಮಾಡಿರತ್ತು 6 ಸಸ್ಯಗಳು ನನ್ನ ಭಾಗದಲ್ಲಿ ಸಿಕ್ತಕ್ಕಂಥದ್ದು ಹಸುವಿನ ಗಂಜಿ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸರ್, 100% ವರ್ಕ್ ಆಗುತ್ತೆ. ಬೇವಿನ ಎಣ್ಣೆ ಎಲ್ಲದರಲ್ಲೂ ಉಪಯೋಗಿಸ್ತೀವಿ ಸರ್. ಬೇವಿನ ಎಣ್ಣೆ ಮಾತ್ರ ಈಗಲೂ ಉಪಯೋಗಿಸ್ತೀವಿ ಸರ್. ಅದು ಬಹಳ ಕಡಿಮೆ ಸರ್. ಬೇವಿನ ಎಣ್ಣೆ ಅಂತಂದ್ರೆ ಯಾವ ರೀತಿ ಉಪಯೋಗ ಮಾಡ್ತೀವಿ ಸರ್? ನಾವೇ ಬೇವಿನ ಸೊಪ್ಪು ತಗೊಳ್ತೀವಿ ಸರ್. ಕೆಲವು ಸರಿ ಬೇವಿನ ಎಣ್ಣೆನೂ ಮಾಡ್ಕೊಳ್ತೀವಿ ಸರ್. ನಾವು ಬೀಜದಿಂದ ಮಾಡ್ಕೊಳ್ತೀವಿ ಸರ್. ಅದು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕುದಿಸಿ ಅದನ್ನ ರಸ ತಕೊಳ್ತೀವಿ ಪಟ್ಟೆಗಿಂಡಿ, ಅದನ್ನ ನಾವು ಒಂದು ಲೀಟರ್ಗೆ ಎರಡು ಎಂ ಎಲ್ ಇಂದ ಐದು ಎಂ ಎಲ್ ನಾವು ನೋಡಿ ಹಾಕೊಳ್ತೀವಿ ಸರ್. ಅದು ವರ್ಷದಲ್ಲಿ ಒಂದ್ ಎರಡು ಸರಿ ಆ ತರ ಸ್ಪ್ರೇ ಕೊಟ್ಕೊಂತೀವಿ ಗಿಡದ ಮೇಲೆ. ಸ್ಪ್ರೇ ಮಾಡ್ತೀವಿ ಸರ್. ಈಗ ಹಣ್ಣಿನ ಬೆಳೆಗಳೆಲ್ಲ ದೊಡ್ಡ ಗಿಡ ಇರ್ತವೆ, ಅವಕ್ಕೆಲ್ಲ ಹೆಂಗ್ ಸ್ಪ್ರೇ ಮಾಡ್ತೀರಾ ನೀವು? ಮಾಡ್ತೀವಿ ಸರ್, ಆದಷ್ಟು ಎಚ್ ಡಿ ಪಂಪ್ ಮತ್ತು ಕೆಮಿಕಲ್ ಸ್ಪ್ರೇ ಮಾಡೋ ನಮ್ಮ ಪಂಪ್ ಅದೇ ಪಂಪ್ ನಲ್ಲಿ ಇದನ್ನೇ ಮಾಡ್ತೀವಿ ಸರ್. ಮಜ್ಜಿಗೆ ಮೇಜರ್ ಉಪಯೋಗಿಸ್ತೀವಿ ಸರ್, ಮಜ್ಜಿಗೆ ಮತ್ತು ಬೇವಿನ ಎಣ್ಣೆ ಮತ್ತೆ ನಾವು ದಶಪಣೆ ಇವನ್ನೆಲ್ಲ ಉಪಯೋಗಿಸ್ತೀವಿ ಸರ್. ಈಗ ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈಗ ಹೆಚ್ಚಾಗಿ ನೀವೆಲ್ಲ ಜೀವಾಮೃತ ಮಾಡ್ತೀರಾ, ಈಗೆಲ್ಲ ಮಜ್ಜಿಗೆ ಇವನ್ನೆಲ್ಲ ಉಪಯೋಗ ಮಾಡ್ಕೊಳ್ತೀರಾ? ಅಂದ್ರೆ ಈಗ ಈ ಒಂದು ದೇಶೀಯ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡಿನೇ ಮಾಡ್ಬೇಕಂತ ಯಾಕನಿಸ್ತು? ಬಹು ಮುಖ್ಯ ಸರ್ ಇದು ಪ್ರಶ್ನೆ. ದೇಶೀಯ ತಳಿಗಿರ್ತಕ್ಕಂಥ ಗುಣಗಳು ಈ ಏನು ಹೇಳ್ಕೊಡ್ತಕ್ಕಂತ ಯಾವುದೇ ಹಸುಗಳಿಗಿಲ್ಲ ಸರ್. ನಾನು ಪಪ್ಪಾಯಿ ಬೆಳೆದ ಕಾಲಕ್ಕೆ ನನಗೆ ದೇಶೀಯ ಹಸುವಿನ ಸಗಣಿನೇ ಒಂದ್ ಕಡೆ ಒಬ್ರು ಕೊಟ್ಟಿದ್ರು ಸರ್, ನಾನು ಖರೀದಿ ಮಾಡಾಕದೆ. ಒಂದ್ ಐದು ಸಾಲಿಗೆ ಅಷ್ಟೇ ಸೀಮಿತವಾಗಿಲ್ಲ, ಅದು ಒನ್ ಟು ಡಬಲ್ ಅಂದ್ರೆ 1:4 ಸರ್ ಇಳುವರಿ ಕೊಡ್ತಾರೆ. ನಾವೇನೀಗ ಎಮ್ಮೆ ಮತ್ತೆ ಜವಾರಿ ಅಲ್ಲದೆ ಇರ್ತಕ್ಕಂಥ ಏನಿದ್ವಲ್ಲ ಸರ್, ಈ ಸಗಣಿನೂ ಮಿಕ್ಸರ್ ತಗೊಂಡೆ ಸರ್, ಅಷ್ಟು ಈಲ್ಡ್ ಬರಲಿಲ್ಲ ಸರ್ ಒಂದು. ಇದೇ ನನ್ನ ಅನುಭವ ಸರ್. ಹಿಂಗಾಗಿ ಎಷ್ಟು ದೇಶೀಯ ತಳಿಯ ಸಾಕಾಣಿಕೆ ಮಾಡಿದ್ರಾ? ಯಾವ ತಳಿಯ ಸಾಕಾಣಿಕೆ ಮಾಡಿದ್ರಾ? ನಂದು ಮಲ್ನಾಡು ಗಿಡ್ಡ ಇದೆ ಸರ್, ಆಮೇಲೆ ಗಿರ್ ತಳಿ ಇದೆ ಸರ್, ಅಮೃತ್ ಮಾಲ್ ಇದೆ. ಎಷ್ಟೆಷ್ಟು ಸಾಕಾಣಿಕೆ? ಎಲ್ಲ ಎರಡೆರಡು ಇದಾವೆ ಸರ್. ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ನಿರ್ವಹಣೆ ನಮ್ಮ ಓಪನ್ ಫೀಲ್ಡ್ ಸರ್, ಅಂದ್ರೆ ತೋಟದಲ್ಲಿ ಕೈ ಬಿಡ್ತೀವಿ ಸರ್. ಎಲ್ಲ ಆಡು ಬಂದದ್ದು ನಮ್ಮ ಮನೆಗೆ ಹಾಲು ಮತ್ತು ಕಂಜಲ್ ಇದು ಮಾಡ್ಕೊಳ್ತೀವಿ. ನಾವ್ ಯಾವ್ದು ಸ್ಟಾಲ್ ಫೀಡ್ ಇದು ಒಂದ್ ಕಡೆ ಕಟ್ ಮೇಸಲ್ ಸರ್, ಸ್ಟಾಲ್ ಫೀಡಿಂಗ್ ಅಲ್ಲ ಸರ್. ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿಲ್ಲ ನೀವು? ಹೊರಗಡೆ ಎಲ್ಲ ಮೇಸಕ್ಕೆ ಹೊರಗಡೆ ಬಿಡ್ತೀರಾ? ಬಿಡ್ತೀವಿ, ಪೂರ್ಣ ಬಿಡ್ತೀವಿ. ಈಗ ತೋಟದಲ್ಲಿ ಅಂತಂದ್ರೆ ಬರೀ ಈ ಹಣ್ಣಿನ ಗಿಡಗಳು ಅಷ್ಟೇನೆ ಅದಾವ, ಬೇರೆ ಮತ್ತೆ ಅಡಿಕೆ ಎಲ್ಲ ಹಾಕಿದ್ರೆ? ಅಲ್ಲಿ ಬಿಡ್ತೀವಿ ಸರ್, ಅಲ್ಲೆಲ್ಲ ಬಿಡ್ತೀವಿ ಸರ್. ಅಡಿಕೆ ಅಡಿಕೆಯಲ್ಲಿ ಕಳೆ ತೆಗೆದಿಲ್ಲ ಸರ್, ಎಲ್ಲ ಹುಲ್ಲಿದೆ ಸರ್, ಕರಿಕೆ ಇದೆ. ನೀವು ಬಂದು ನೋಡಿದ್ರೆ ಆ ಕರಿಕೆ ಇರೋದ್ ನೋಡ್ಬಿಟ್ರೆ ಸುಮಾರು 1 ಅಡಿ ಹತ್ರ 1.5 ಅಡಿ ಹತ್ರ ಕರಿಕೆ ಇದೆ ಸರ್. ಅದ್ರಲ್ಲಿ ಅರ್ಧ ಗಂಟೆನಲ್ಲಿ ಆಡು ಬಂದು ಅವೇ ತಮ್ಮ ಸ್ಥಿತಿ ಬಂದು ನೆರಳ ಮಲೆ ಕಳ್ತ ಸರ್. ಈಗ ಹೇಳಿದ್ರಾ ತಮ್ಮ ಒಂದು ತೋಟದಲ್ಲಿ ಕರಿಕೆ ಸಾಕಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದ್ರಾ. ಈ ರೀತಿಯಾಗಿ ಕಳೆಗಡುಗಳು ಇರೋದ್ರಿಂದ ಮುಖ್ಯ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ? ಪರಿಣಾಮ ಬೀರುತ್ತೆ, ಯಾವ ರೀತಿ ಇದೆ? 100% ಪರಿಣಾಮ ಬೀರುತ್ತೆ ಸರ್. ಬಟ್ ಯಾವುದೇ ಆರ್ಟಿಕಲ್ಚರ್ ಕ್ರಾಪ್ಗೆ ಅಂದ್ರೆ ಅಡಿಕೆ ತೆಂಗು ಇವಕ್ಕೆ ಪ್ರಥಮವಾಗಿ ನಾವು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸರ್. ಇದ್ರದ್ದು ಎತ್ತರ ಆದ್ಮೇಲೆ ನೆರಳಾದ್ಮೇಲೆ ಅದಕ್ಕೇನು ತೊಂದರೆ ಆಗಲ್ಲ ಸರ್. ಈಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಸರ್, ಒಂದು 10% to 20% ಕಡಿಮೆ ಆಗ್ಬೋದು. ಅಷ್ಟು ಬಿಟ್ರೆ ಮತ್ತೆ ನೀವು ಕಳೆಗೆ ಹಾಕ್ತಕ್ಕಂತ ಖರ್ಚು ಮತ್ತೆ ನಾವು ಅದಕ್ಕೆ ಗೊಬ್ಬರ ಹಾಕೋದು ನಿಂತು ಹೋಗುತ್ತೆ, ಅದು ಸರಿಸಮಾನ ಆಗುತ್ತೆ ಸರ್ ಖರ್ಚು. ಬಟ್ ಈ ಪೆರಿನಿಯಲ್ ಕ್ರಾಪ್ಸ್ ಏನಿದೆ ಅಲ್ಲ ಸರ್, ತರಕಾರಿ ಬೆಳೆಗಳಿಗಂತೂ ನಾವು ಹುಲ್ಲನ್ನು ತೆಗಿಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅವು ಗಿಡ ಏರಿಕೆ ಆಗಲ್ಲ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನನ್ನ ಅನುಭವದಲ್ಲಿ ಸರ್, ಈಗ ನಾನು ಬೆಂಡೆ ಹೇಳಿದ್ ಸರ್ ನನಗೆ, ಯಾವ್ದೊಂದು ಫ್ಲಾಟ್ ಬೆಂಡೆಗೆ ಅಂತ ತರಕಾರಿಗೆ ಅಂತ ಬಿಟ್ಟಿರೋ ಫ್ಲಾಟ್ ನಲ್ಲಿ ಹುಲ್ಲು ಕಳೆ ಯಾವ್ದೇ ಕಲ್ಟಿವೇಶನ್ ಇಲ್ಲ ಸರ್, ಅದು ಹುಲ್ಲು ಬೆಳೆಯುತ್ತೆ ಮತ್ತೆ ಸತ್ತು ಹೋಗುತ್ತೆ ಸರ್. ಆ ಭೂಮಿನಲ್ಲಿ ಒಂದ್ ಸ್ವಲ್ಪ ನಾನು ಭೂಮಿನ ಒಂದ್ ಸ್ವಲ್ಪ ಭಾಗ ಮಾಡಿ ಆ ಬೀಜ ಹಾಕಿದ್ಮೇಲೆ ಅದು ಯಾವ್ದು ಏನ್ ತೊಂದರೆ ಆಗದೈತೆ ಬೆಳೀತು ಸರ್. ಸ್ವಲ್ಪ ಗಿಡ ಮೊಳಕೆ ಬಂದು ಒಂದು ಸ್ಥಿತಿಗೆ ಬರೋವರೆಗೆ ಸರ್. ಒಂದು ನೀವು 3 ತಿಂಗಳು ಬೆಳೆ ಅಂದ್ರೆ 1 ತಿಂಗಳು ಅದನ್ನ ಫಸ್ಟ್ ಕಾಪಾಡಿ, ಇನ್ನು 2 ತಿಂಗಳು ಏನ್ ಕಳೆ ತೆಗೆ ಅವಶ್ಯಕತೆ ಇಲ್ಲ ಸರ್. ಅದ್ರ ಜೊತೆಗೆ ಅದು ಪೈಪೋಟಿನಲ್ಲಿ ಬೆಳೆದು ತನ್ನ ಹೇಳ್ಕೊಡೋದು ಸರ್. ಮ್ಯಾಕ್ಸಿಮಮ್ ಹೇಳ್ಕೊಟ್ಟಿರೋದು ನಿದರ್ಶನ ನನ್ನಲ್ಲಿ ಇದೆ ಸರ್. ಈಗ ನಾಟಿ ಹಸುಗಳು ಸಾಕಾಣಿಕೆ ಮಾಡಿದ್ರಲ್ಲ, ನಿಮಗೆ ಗಂಜಲು ಬೇಕು, ಗೊಬ್ಬರ ಬೇಕು ಅಂತ ಹೇಳಿ, ಇದ್ರ ಜೊತೆ ಮತ್ತೆ ಹಾಲಿನ ಉತ್ಪನ್ನಗಳು ಬರ್ತಾವೆ ನಿಮಗೆ? ಹಾಲು ಬರುತ್ತೆ, ಮಜ್ಜಿಗೆ ಬರುತ್ತೆ, ಮೊಸರು ಬರುತ್ತೆ, ತುಪ್ಪ ಮನೆಗೆ ಉಪಯೋಗ, ಇವನ್ನೆಲ್ಲ ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ? ಇಲ್ಲ ಮಾರಾಟ ಮಾಡಲ್ಲ ಸರ್, ಮನೆಗೆ ಉಪಯೋಗ. ಹೆಚ್ಚಾದಾಗ ನಾನು ಮಜ್ಜಿಗೆ ಮಾಡ್ಕೊಳ್ತೀವಿ ಸರ್, ಬೆಣ್ಣೆ ಮಾಡ್ಕೊಳ್ತೀವಿ ಸರ್, ಮತ್ತೆ ನಮ್ಮ ಲೇಬರ್ ಇರೋರು ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ ಸರ್, ಅಂದ್ರೆ ಫ್ರೀ ಆಗಿ ತಿಂತೀವಿ ಸರ್. ಈಗ ನಾಟಿ ಹಸುವಿನ ಒಂದು ತುಪ್ಪ ಅಥವಾ ಬೆಣ್ಣೆ 1,500 to 2,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಈಗಲ್ವಾ? ಮಾರಾಟ ಅದರಲ್ಲಿ ಗುಣಗಳು ಇದ್ದಾವೆ. ನಮ್ಮ ಮನೆಗೆ ಉಪಯೋಗಿಸ್ಕೊಂಡು ಉಳಿದದ್ದು ನಮ್ ಲೇಬರ್ಗೆ ಕೊಡ್ತೀನಿ ಸರ್, ಮಾರಿಲ್ಲ ಸರ್, ಮಾರಾಟ ಮಾಡೋ ಮನಸ್ಸು ಬಂದೆ ಸರ್. ಈಗ 1 ಎಕರೆ ಜಮೀನ್ ಇದೆ, 1 ಎಕರೆ ಒಳಗಡೆ ಈ ಒಂದು ಸಾವಯವ ಕೃಷಿ ಅಳವಡಿಸಿಕೊಂಡಿದ್ದೀರಾ? 13 ಎಕರೆ ಜಮೀನ್ ಇದೆ ಸರ್, ಅದರಲ್ಲಿ ಸುಮಾರು 10 ಎಕರೆ ನಾವು ಸಾವಯವ ಕೃಷಿ ಅಳವಡಿಸ್ತೀವಿ. ಈ ದಾಳಿಂಬೆ 2.5 ಎಕರೆ ಇದೆ ಸರ್, ಅದಿನ್ನು 4 ವರ್ಷ ಬೆಳೆಸಿದ್ದೀನಿ ಸರ್. ಉದ್ದೇಶ ಸಾವಯವ ಕೃಷಿನಲ್ಲೇ ಮಾಡ್ಬೇಕಂತ, ಅದೇ ಈ ವರ್ಷ ನೋಡ್ಬೇಕು ಸರ್. ದಾಳಿಂಬೆ ಕೃಷಿ ಮಾಡೋದು ಬಹಳಷ್ಟು ಕಷ್ಟ, ಅದೇ ಉದ್ದೇಶಕ್ಕೆ 4 ವರ್ಷ ಗಿಡನ ತುಂಬಾ ಸ್ಟೆಮನ್ನ ಬೆಳೆಸಿನ ಸರ್. ಇಲ್ಲಿಂದ ನನಗೆ ಮಜ್ಜಿಗೆ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೆ ಸರ್, ಮಜ್ಜಿಗೆ ಮತ್ತು ಏನ್ ನಾವು ಕೃಷಿಪಣಿ ಕಷಾಯಗಳು ಮಾಡ್ಕೊಂಡಿದ್ವಿ ಸರ್, ಅದ್ರ ಮೇಲೆ ಬೆಳೆಯುವಂತ ಒಂದು ಯೋಚನೆ ಮಾಡಿದ್ವಿ ಸರ್. ನೋಡ್ಬೇಕು ಸರ್, ಕಾದ್ ನೋಡ್ಬೇಕು, ಈ ಮಳೆಗಾಲ ಹೋಗ್ತಿದ್ದಂಗೆ ಅದ್ ಬೆಳೆ ಸ್ಟಾರ್ಟ್ ಮಾಡ್ತೀನಿ ಸರ್. ಫ್ರೋನಿಂಗ್ ಎಲ್ಲ ಮಾಡ್ತೀನಿ, ಇತ್ರಿಯಲ್ ತಗೊಳ್ತೀನಿ ಸರ್, ಇತ್ರಿಯಲ್ ತಗೊಳ್ಳೇಬೇಕಾಗತ್ತೆ. ಇತ್ರಿಯಲ್ ತಗೊಂಡ್ಮೇಲೆ ನನಗೆ ಧೈರ್ಯ ಇದೆ ಸರ್, ಇದ್ರಲ್ಲಿ ಮಾಡಬಹುದು ಅಂತ. ಯಾಕಂದ್ರೆ ಮಜ್ಜಿಗೆಗೆ ನಾನು ಈಗ ಪ್ಯಾರ್ಲ ಇದೆ ಸರ್, ಪ್ಯಾರ್ಲ ಇದ್ರಷ್ಟೇ ಡಿಸೀಸ್ ಸರ್, ಯಾವ್ದಷ್ಟು ದಾಳಿಂಬೆ ಅಷ್ಟು ರೋಗಗಳು ಪ್ಯಾರ್ಲಕ್ಕೂ ಬರ್ತದೆ ಸರ್, ಅಥವಾ ಜಾಸ್ತಿನೇ ಬರ್ತವೆ ಅಂದ್ರೆ ತಪ್ಪಾಗಲ್ಲ ಸರ್. ಬಟ್ ಇಲ್ಲಿ ನಾವು ಸ್ಪ್ರೇ ಎಕ್ಸಾಕ್ಟ್ ಟೈಮಿಗೆ ತಗೋಬೇಕು ಸರ್. ಆಮೇಲೆ ಪ್ರಕೃತಿ ನಮ್ ಜೊತೆಗೆ ಇರಲ್ಲ ಸರ್, ಆ ಪ್ರಕೃತಿ ಯಾವಾಗ ನಮ್ ಜೊತೆಗೆ ಇರಲ್ಲ ಅವಾಗ ನಮ್ಗೆ ಶ್ರಮ ಆಗುತ್ತೆ ಸರ್. ಮಳೆ ಬಂದ ತಕ್ಷಣ ಅಥವಾ ಮಂಜು ಬಿದ್ದಾಗ ಏನ್ ಕ್ರಮ ತಗೋಬೇಕು ಅದು ತಗೊಂಡ್ರೆ ಬರುತ್ತೆ. ಎಕ್ಸಾಕ್ಟ್ ಆಗಿ ಹೇಳೋದಂದ್ರೆ ಗೋನಂದಾಜಲ್ ಇದೆಲ್ಲದಕ್ಕೂ ನನಗೆ ಸಹಾಯ ಮಾಡಿದ್ರು. ನಾನೊಂದು ಯಾವ್ದೇ ನಾಟೇಸ್ ಏನಾದ್ರು ಸತ್ತರೆ ಅದನ್ನ ಗೋನಂದಾಜಲ ಮಾಡ್ಕೊಳ್ತೀನಿ. ಗೋನಂದಾಜಲ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ? ಒಂದು ಹಸು 200 kg ಇದ್ರೆ ಅಥವಾ 500 kg ಇತ್ತು ಅಂದ್ರೆ ನಾವೊಂದು 300 liter ಅಂದಾಜಿಗೆ. ಅಂದ್ರೆ ಹಸು ಮರಣ ಹೊಂದಿದಾಗ? ಮರಣ ಹೊಂದಿದಾಗ ನಾವ್ ಅದನ್ನ ಯಾವ್ದು ಇದ್ ಮಾಡಲ್ ಸರ್. ಮರಣ ಹೊಂದಿದ ನಂತರ ಒಂದ್ ಸಿಂಟೆಕ್ಸ್ ಡ್ರಮ್ ಗೆ ಅಥವಾ ಒಂದ್ ತೊಟ್ಟಿ ಮಾಡ್ಕೊಂಡೆ ನಾನು. ಸಿಂಟೆಕ್ಸ್ ತಮ್ಮಿ ಮಾಡಿದ್ವಿ ಸರ್. ಒಂದ್ 300 liter ಮಜ್ಜಿಗೆ 300 liter ಹಸುವಿನ ಗಂಜಲ, ಒಂದ್ 200 kg ಸಗಣಿ, ಒಂದು 10 kg ಇಂದ 15 kg ಬೆಲ್ಲ, ಇವನ್ನೆಲ್ಲ ಸೇರಿ ಮಿಕ್ಸ್ ಮಾಡಿ ಹಸುನ ಅದ್ರಾಗ ಹಾಕ್ಬಿಡ್ತೇವೆ ಸರ್. ಅದು ಒಂದು ತಿಂಗಳಲ್ಲಿ ಸ್ಮೆಲ್ ಬರುತ್ತೆ, ಒಂದ್ ತಿಂಗಳವರೆಗೂ. ತಿಂಗಳಾದ ನಂತರ ಒಂದ್ ಸ್ಪುಳ ಬೀಳುತ್ತೆ ಸರ್. ಅದನ್ನೆಲ್ಲ ಪ್ಯಾಕ್ ಮಾಡ್ತಾರೆ ಮೇಲೆ ಫುಲ್ ಪ್ಯಾಕ್ ಮಾಡ್ತೇವೆ ಸರ್. ಅದೇ ಏರ್ ಟೈಟ್ ಅಂದ್ರೆ ಒಂದ್ ಕಡೆ ಬಿಟ್ಟಿರ್ತದೆ ಸರ್, ಒಂದ್ ಹೈಟ್ ಗೆ ಒಂದು ಪೈಪ್ ಹಾಕಿ ನಾವು ಗಂಜಲ ಫ್ಯೂರ್ ನಾಟಿ ಹಸುವಿನ ಗಂಜಲ ಆಗಿ ಫ್ಯೂರ್ ನಾಟಿ ಹಸುವಿನ ಸಗಣಿ ಆಗಿ ನಾಟಿ ಹಸುವಿನ ಮಜ್ಜಿಗೆ ಆಗ್ಬಿಟ್ಟು ಹಸು ಸತ್ತಿರೋದು ನಾಟಿದೇ ಆಗಿದ್ರೆ ಒಂದೂವರೆ ತಿಂಗಳೊಳಗೆ ಉಪಯೋಗಿಸ್ಬೋದು. ಈಗ ಒಂದೂವರೆ ತಿಂಗಳ ಮೇಲೆ ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಿರುತ್ತೆ? ಬದಲಾವಣೆ ಅಂದ್ರೆ ಎಲ್ಲ ಮೇಲ್ಗಡೆ ಎಪ್ಪ ಕಟ್ಕೊಂಡಿರುತ್ತೆ ಸರ್. ತಿಳಿ ಬಿಳಿ ಒಂದ್ ಪರ್ದೆ ಟೈಪ್ ಕೆನೆ ಟೈಪ್ ಬಂದಿರುತ್ತೆ ಸರ್. ನಾವು ಕೆಳಗಿಂದು ಎಲ್ಲ ಕಲ್ ಕಾಡ್ಬಿಟ್ಟು ಅದ್ರ ಜ್ಯೂಸ್ ತಗೊಳ್ತೀವಿ ಸರ್. ಮಾಮೂಲ ನೀವು ಗಂಜಲಗಿಂತ ಒಂದ್ ಸ್ವಲ್ಪ ಗಟ್ಟಿ ಇರುತ್ತೆ ಸರ್. ಮಜ್ಜಿಗೆದಲ್ಲಿ ಮಿಕ್ಸ್ ಆಗಿ ಒಂದ್ ಸ್ಮೆಲ್ ಇರುತ್ತೆ ಸರ್. ಅಪ್ ಟು 3 months ವರೆಗೂ ಒಂದ್ ಸ್ವಲ್ಪ ಸ್ಮೆಲ್ ಬರುತ್ತೆ ಸರ್. ಕೆಟ್ಟ ಸ್ಮೆಲ್ ಏನಲ್ಲ ಸರ್, ಒಂದ್ ಸ್ಮೆಲ್ ಇರುತ್ತೆ. ಆನಂತರ ಯಾವ್ದೇ ಸ್ಮೆಲ್ ಇರಲ್ಲ ಸರ್. ಅಂದ್ರೆ ಅಧಿಕವಾಗಿ ನಮ್ಮ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳು, ಎಲ್ಲಾ ಪೋಷಕಾಂಶಗಳು ಸಿಗ್ತವೆ ಸರ್. ನ್ಯೂಟ್ರಿಯೆಂಟ್ಸ್, ಮೇಜರ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಸರ್. ಬೆಳೆಗಳಿಗೆ ಯಾವ ರೀತಿ ಕೊಡ್ತೀರ ಅದನ್ನ? ಸ್ಪ್ರೇ ಮಾಡ್ತೀವಿ ಪಂಪ್, ಗಿಡದ ಮೇಲೆ ಸ್ಪ್ರೇ, ಗಿಡದ ಮೇಲೆ ಸ್ಪ್ರೇ ಮಾಡ್ತೀವಿ. ಸಾಮಾನ್ಯವಾಗಿ 9 ಗಂಟೆ ಒಳಗೆ ಸ್ಪ್ರೇ ಮಾಡಿರ್ತೀವಿ ಸರ್. ಇಲ್ಲ ಸಾಯಂಕಾಲ 4-6 ಗಂಟೆ ಒಳಗೆ ಸ್ಪ್ರೇ ಮಾಡ್ತೀವಿ. ಈಗ ಆ ಒಂದು ಡ್ರಮ್ ನಲ್ಲಿ ಹಾಕಿರ್ತೀರಲ್ಲ ನೀವು ಮರಣ ಹೊಂದಿದ ಹಸುವನ್ನ, ಅದೆಲ್ಲ ಕರಗಿರುತ್ತ ಸಂಪೂರ್ಣವಾಗಿ? ಸರ್ ಕರಗಿರುತ್ತೆ, ಪೂರ್ತಿ ಕರಗಿರುತ್ತೆ ಸರ್. ಈಗೀಗ ಎಲ್ಪ್ ಸಿಕ್ಕಿದ ಸರ್, ಇದು ಏನು ಇಲ್ಲ ಸರ್. ಈಗ ಪೂರ್ತಿ ಜಸ್ಟ್ ಜ್ಯೂಸ್ ಟೈಪ್ ಆಗಿದೆ ಸರ್. ಕೆಲವರು ಮಾಡಿ ಅದನ್ನ ಮಾರಾಟ ಮಾಡ್ತಿದ್ದಾರೆ ಸರ್. ಪ್ಯಾಕ್ ಮಾಡಿ ಲೀಟರ್ ಪ್ಯಾಕಿಂಗ್, ಹಾಫ್ ಲೀಟರ್ ಪ್ಯಾಕಿಂಗ್ ಎಲ್ಲ ಮಾಡಿ ಮಾರ್ತಿದ್ದಾರೆ ಸರ್. ಮತ್ತೆ ಇಷ್ಟೆಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ರು ಇಷ್ಟು ಜಮೀನಿನೊಳಗಡೆ, ಈಗ ಹಣ್ಣಿನ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರ, ತೆಂಗು ಬೆಳೀತಾ ಇದ್ರ, ಅಡಿಕೆ ಬೆಳೀತಾ ಇದ್ರ, ತರಕಾರಿ ಬೆಳೀತಾ ಇದ್ರ, ಜೊತೆಗೆ ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕನಿಸ್ತು ನಿಮಗೆ? ಸರ್ ನಮಗೆ ಮೊಟ್ಟೆ ಅವಶ್ಯಕತೆ ಇತ್ತು. ಆಮೇಲೆ ಭೂಮಿನಲ್ಲಿ ಒಂದು ಭಾಗದಲ್ಲಿ ಹುಲ್ಲು ತಿಂತವೇನೋ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಸರ್. ಕಡಿಮೆ ಪ್ರಮಾಣದಲ್ಲಿ ಸರ್ 80 ಕೋಳಿ ಮರಿಯುತ್ತೆ ಸರ್. 80 ನಾಟಿಕೋಳಿನ? ನಾಟಿಕೋಳಿ, ಪ್ಯೂರ್ ನಾಟಿಕೋಳಿ ಸರ್. ಆ ತತ್ತೆ ನಾವೀಗ 20 rupees ಒಂದು ಮಾರಾಟ ಮಾಡ್ತಾ ಇದ್ವಿ ಸರ್. ಹೆಚ್ಚಾಗಿದ್ದು ಅವ್ರು ತಿಂದು ಉಳಿದಿದ್ದೆಲ್ಲ ಮಾರಾಟ ಮಾಡ್ತೀವಿ ಸರ್. ಅಂದ್ರೆ ಹೆಚ್ಚೇನು ಖರ್ಚು ಬರಲ್ಲ ಅಲ್ವಾ ಕೋಳಿ ಸಾಕಾಣಿಕೆಗೆ? ಸರ್ ಫಸ್ಟ್ ನಾವು ಕೋಳಿನಲ್ಲಿ ಮರಿ ನಾವೇ ಮಾಡ್ಕೊಂಡ್ರೆ ಖರ್ಚು ಬರಲ್ಲ ಸರ್. ಕೋಳಿ ಪರ್ಚೇಸ್ ಮಾಡಿದ್ರೆ ಖರ್ಚು ಬರುತ್ತೆ ಸರ್, ಬಟ್ ಆದಾಯ ಆಗಲ್ಲ ಸರ್. ಅವಾಗ ಯಾಕಂದ್ರೆ ನೀವು ತೋಟದಲ್ಲೆಲ್ಲ ಬಿಡ್ತೀರಿ? ಫೀಡಿಂಗ್ ಏನೋ ತೋಡೋದು ಸರ್. ಒಂದು ಕೋಳಿ ತರಬೇಕಂದ್ರೆ 400 rupees ಬೇಕು ಸರ್. ಹೊರಗಡೆಯಿಂದ ಆದ್ರೆ ಒಂದ್ ಮರಿ ನಾವು ಮೊಟ್ಟೆ ತಗೊಂಡು ಮರಿ ಮಾಡಿದ್ರೆ ಬೆಸ್ಟ್. ನಾವು ಮರಿ ಮಾಡಕ್ ಹೋಗಿಲ್ಲ ಸರ್, ಮೊಟ್ಟೆ ತಗೊಂಡು ಮರಿ ಮಾಡೋ ಸ್ಥಿತಿಗೆ ಹೋಗಿಲ್ಲ. ನಾವು 80 ಕೋಳಿ ಬರೋದು ಮೊಟ್ಟೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಸರ್. ಮನೆಗೂ ಮತ್ತೆ ಲೇಬರ್ಗೂ ಮತ್ತೆ ಮಾರಾಟ ಮಾಡ್ತೇವೆ ಸರ್. ವಾರ ನಮ್ಮ ಐಕಾಂತಿಕ ರಾಘವರು ಮಾರಾಟ ಮಾಡಿಕೊಡ್ತಾ ಇದ್ದಾರೆ ಸರ್. ಸುಮಾರು ಒಂದ್ ಮೊಟ್ಟೆಗೆ 20 rupees ತಗೊಂಡು ಮಾರಾಟ ಮಾಡ್ತಾರೆ ಸರ್. 100 ಮೊಟ್ಟೆ ಇದ್ರೆ ಒಂದ್ ವಾರಕ್ಕೆ ಖರ್ಚಾಗುತ್ತೆ ಸರ್. ಈಗ ಬೆಳೆದಂತ ಒಂದು ತರಕಾರಿಗಳನ್ನ, ಹಣ್ಣು ಹಂಪಲುಗಳನ್ನ ಎಲ್ಲ ಈಗ ಸಾವಯವ ಸಂತೆಯಲ್ಲಿ ಮಾರಾಟ ಮಾಡ್ತಿರಲ್ಲ ನೀವು, ಅಲ್ಲೆಲ್ಲ ಗ್ರಾಹಕರು ಯಾವ ರೀತಿ ಸ್ಪಂದಿಸ್ತಾರೆ ನಿಮಗೆ? ಅದೇ ಕೊರತೆ ಸರ್, ಗ್ರಾಹಕರ ಸ್ಪಂದನೆ ಇಲ್ಲ ಅನ್ನೋದು ದೊಡ್ಡ ಕೊರತೆ ಸರ್. ಯಾಕಂದ್ರೆ ಈಗ ನಮ್ಮ ಏನ್ ನಾವು ಬದುಕಿಗೋಸ್ಕರ ಉಪಯೋಗಿಸ್ತಕ್ಕಂಥ ಆಹಾರ ಮತ್ತು ಗಾಳಿ ಮತ್ತು ನೀರಿನ ಬಗ್ಗೆ ಪರಿಜ್ಞಾನ ಇರುವಂತವ್ರು ಬಹಳ ಕಡಿಮೆ ಸರ್. ಅದ್ರ ಬಗ್ಗೆ ಪೂರ್ಣವಾಗಿ ಯೋಚನೆ ಮಾಡೋದು ಸರ್. ಹಸುವಿಗೆ ತಾನು ತಿಂದು ತನ್ನ ಕೆಲಸ ಮಾಡುವಂತ ಒಂದು ಮನೋವೃತ್ತಿ ಪ್ರವೃತ್ತಿ ಬೆಳೆದೋಗ್ಬಿಟ್ಟಿದೆ ಸರ್. ಇವತ್ತು ನಾವು ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾಕೆ ತಿನ್ಬೇಕು, ಇವತ್ತು ಏನ್ ತಿಂದ್ವಿ, ನಾಳೆ ಏನ್ ತಿನ್ಬೇಕು, ಮತ್ತೆ ನಾಡದ ಇದಕ್ಕೆ ಪೂರ್ವಕವಾಗಿ ಏನ್ ತಿನ್ಬೇಕು, ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋಕೆ, ನಮ್ಮ ವೆಯ್ಟ್ ಲಾಸ್, ನಮ್ಮ ಫ್ಯಾಟ್, ಇದೆಲ್ಲದ ಯೋಚನೆ ಮಾಡ್ತೀನಿ ಅಂತ ತುಂಬಾ ಕಡಿಮೆ ಇದೆ ಸರ್. ಹಂಗಾಗಿ ಈಗ ಗ್ರಾಹಕರಿಗೆ ಅವ್ರಿಗೆ ಹೊಟ್ಟೆ ತುಂಬಬೇಕು ಸರ್, ಆ ಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಯಾಕಂದ್ರೆ ಯೋಚನೆ ಮಾಡ್ಬೇಕಾಗಲ್ಲ ಸರ್. ಸೊಪ್ಪೆ ಯಾವತ್ತು ತಿನ್ಬೇಕು, ಬಟ್ ಪ್ರೋಟೀನ್ ಯಾವ ಪ್ರಮಾಣದಲ್ಲಿ ಯೋಚನೆ ಮಾಡ್ತಿನ್ನ ಆ ಸ್ಥಿತಿ ಇನ್ನು ಮುಟ್ಟಿಲ್ಲ ಸರ್. ಅದಕ್ಕೆ ನಾನು ಹಿಂದೆ ಹೇಳಿದ ದೇವ್ರ ಕೋಣೆ ಎಲ್ಲರ ಮನೆಯಲ್ಲಿ ಇದೆ ಸರ್, ಅಡಿಗೆ ಮನೆ ಇದೆ, ಬಟ್ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಸರ್. ನಮ್ಮ ಆರೋಗ್ಯಪೂರ್ವಕವಾಗಿ ನಾವು ಅಡಿಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್. ಆ ಜ್ಞಾನ ಕಡಿಮೆ ಇದೆ, ಅದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬರಬೇಕಾಗಿತ್ತು ಸರ್. ಆ ತಿಳುವಳಿಕೆ ಬರೋ ರೀತಿಯಲ್ಲಿ ಆ ದಿಸಿನಲ್ಲಿ ಕೆಲಸ ಮಾಡಬೇಕಾಯ್ತು ಸರ್. ಒಟ್ಟಾರೆ ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈಗ ಎಷ್ಟು ಆದಾಯ ಕಾಣ್ತೀರ ವರ್ಷದಲ್ಲಿ? ಸರ್ ಇಲ್ಲಿ ಆದಾಯದ ಪ್ರಶ್ನೆ ಬಂದ್ರೆ ನಾವು ಕೆಮಿಕಲ್ ಕೃಷಿ ಅಷ್ಟು ಆದಾಯ ಮಾಡ್ಲಿಕ್ಕೆ ಆಗಕ್ಕಿಲ್ಲ, ಆಗಲ್ಲ ಸರ್. ಸತ್ಯನೇ ಆಗಲ್ಲ ಅಂತಂದ್ರೆ ನಮಗೆ ಶಾಂತಿ ಇದೆ, ಆಮೇಲೆ ಸಾಲ ಕಡಿಮೆ ಇದೆ, ನೆಮ್ಮದಿ ಇದೆ, ನೆಮ್ಮದಿ ಇದೆ, ಒಳ್ಳೆ ಆರೋಗ್ಯ ಇದೆ. ಒಳ್ಳೇದು ಗುರುಶಿದ್ದಪ್ಪ ಅವರೇ, ಇಲ್ಲ ತನಕ ತಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ತೋಟಗಾರಿಕಾ ಒಂದು ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಮತ್ತು ಕೇಳುವ ಧನ್ಯವಾದಗಳು ಸರ್. ಇದುವರೆಗೂ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೇವಿಕೆರೆ ಗ್ರಾಮದ ಕೃಷಿಕರಾದ ಕೆ ಗುರುಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇದೀಗ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಕುರಿತು ಮಾಹಿತಿ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಟಿಎನ್ ದೇವರಾಜ್ ಅವರಿಂದ. ಆತ್ಮೀಯ ರೈತ ಬಾಂಧವರೇ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಈ ಸಾಲಿನಲ್ಲಿ ಮುಂಗಾರಿಗೆ ಮುನ್ನ ಈ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ. ಬರುವ 29 ಮೇಯಿಂದ ಹಿಡಿದು June 12ರವರೆಗೆ 15 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದ್ದು, ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ತರ ಕಾರ್ಯಕ್ರಮ ಇದಾಗಿದೆ. ದೇಶದ 731 ಕೃಷಿ ವಿಜ್ಞಾನ ಕೇಂದ್ರಗಳು ಏಕಕಾಲಕ್ಕೆ ಈ ಅಭಿಯಾನವನ್ನು ನಡೆಸುತ್ತಿದ್ದಾವೆ. ಈ ಅಭಿಯಾನದಲ್ಲಿ ICAR ಸಂಸ್ಥೆಗಳ ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಂಡವಾಗಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ರೈತ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ಉಪಯುಕ್ತ ತಾಂತ್ರಿಕ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡಲಿದ್ದು, ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಸಹ ಅಲ್ಲಿ ನೀಡಲಿದ್ದು, ಅನೇಕ ರೀತಿಯ ಉಪಯುಕ್ತ ಮಾಹಿತಿಗಳು ಅಲ್ಲಿ ಲಭ್ಯವಾಗಲಿದ್ದು, ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದು ಮುಂಗಾರಿನಲ್ಲಿ ನಮ್ಮ ಬೆಳೆಗಳ ಆಯ್ಕೆ, ಬೆಳೆಗಳ ನಿರ್ವಹಣೆ ಮತ್ತು ಖರ್ಚಿನ ನಿರ್ವಹಣೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆದುಕೊಳ್ಳುವ ಒಂದು ಅವಕಾಶವನ್ನ ಈ ತಾಂತ್ರಿಕ ಮಾಹಿತಿಯು ತಮಗೆ ನೀಡಲಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಭಾಗವಹಿಸಿ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ನೆರೆಹೊರೆಯವರಿಗೆ ಈ ಅಭಿಯಾನದಲ್ಲಿ ಭಾಗವಹಿಸಲು ತಿಳಿಸಿ. ನೀವು ಕೂಡ ಬಹಳ ಆಸಕ್ತಿ ವಹಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ದೇವರಾಜ್, TN, ICAR, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ನಮಸ್ಕಾರ. ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಕುರಿತು ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಟಿಎನ್ ದೇವರಾಜ್ ಅವರಿಂದ ಮಾಹಿತಿ ಕೇಳಿದಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಕೇಳುಗರೆ ಗಮನಿಸಿ, 7:45 ಚಿತ್ರದುರ್ಗ ಆಕಾಶವಾಣಿಯ 34ನೇ ವರ್ಷಾಚರಣೆ ಸಂದರ್ಭದಲ್ಲಿ ಚಿತ್ರದುರ್ಗದ ಖ್ಯಾತ ಕಾದಂಬರಿಕಾರರು ಹಾಗೂ ರಾಷ್ಟೀಯ ಭಾವೈಕ್ಯತಾ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ಸಾಹಿತಿಗಳಾದ ಡಾಕ್ಟರ್ ಬಿಎಲ್ ವೇಣು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಲಿದ್ದೀರಿ. ಇದೀಗ ಕೇಳೋಣ ರೈತರಿಗೆ ಸಲಹೆ. ಇವತ್ತಿನ ವಿಷಯ ನಿಮಗೆ ತಿಳಿಪಡಿಸೋದೇನಂತಂದ್ರೆ, ಅಡಿಕೆ ಮರದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಒಂದು ನಮ್ಮ ಚನ್ನಗಿರಿ ಭಾಗದಲ್ಲಿ ಒಂದು ಪ್ರಮುಖ ಕೀಟ ಇತ್ತಿತ್ತಲಾಗಿ ಕಾಣಿಸ್ಕೊಂತಾ ಇದೆ. ಗರಿಗಳಲ್ಲಿ ಅದಕ್ಕೆ ನಾವು ಬ್ಯಾಗ್ ಓವರ್ಮ್ ಅಂತ ಕರಿತೀವಿ. ಅಂದ್ರೆ ಚೀಲದಲ್ಲಿ ಗೂಡನ್ನು ಮಾಡಿಬಿಟ್ಟು ವಾಸ ಮಾಡುವಂತ ಕೀಟ, ಅದಕ್ಕೆ ನಾವು ಬ್ಯಾಗ್ ಓವರ್ಮ್ ಅಂತ ಕರಿತೀವಿ. ಇದು ನಿಮಗೆ ಹಾನಿಯ ಲಕ್ಷಣಗಳು ನೋಡ್ಲಿಕ್ಕೆ ಕೀಟ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತಿಳಿಪಡಿಸೋದಾದ್ರೆ, ಎಲ್ಲಿ ವಾಸ ಮಾಡುತ್ತೆ ಅಂದ್ರೆ, ಈ ಕೀಟ ಪ್ರೌಢ ಕೀಟಗಳು ಬಂದು ಗರಿಯಲ್ಲಿ ಮೊಟ್ಟೆಗಳನ್ನು ಇಡುತ್ತೆ, ಗುಂಪಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಸುಮಾರು 80-120 ಮೊಟ್ಟೆಗಳನ್ನು ಒಂದು ಗುಂಪಲ್ಲಿ ಇಡುತ್ತೆ. ಮೊಟ್ಟೆಯಿಂದ ಒಂದು ವಾರ ಆದ್ಮೇಲೆ ಮರಿಗಳು ಆಚೆ ಬಂದ ಮೇಲೆ ಆ ಮರಿಗಳ ಮೈ ಮೇಲೆ ಸುತ್ತಲೇ ಒಂದು ಗೂಡನ್ನ ಕಟ್ಟುತ್ತೆ. ಆ ಗೂಡಲ್ಲೇ ಮರಿ ವಾಸ ಮಾಡಿಬಿಟ್ಟು ಸಣ್ಣ ಸಣ್ಣ ಮರಿಗಳು ಏನ್ ಮಾಡ್ತವೆ, ಗರಿಯಲ್ಲಿರ್ತಕ್ಕಂಥ ಹಸಿರು ಭಾಗವನ್ನು ಕೆರೆತಿಂದು ಆ ಕೆರೆದಿರೋ ಭಾಗದಲ್ಲಿ ತೂತನ್ನ ಮಾಡ್ತವೆ, ಅಂದ್ರೆ ರಂಧ್ರವನ್ನ ಮಾಡ್ತವೆ. ಹಾಗೆ ಒಂದು ಮರದಿಂದ ಅಥವಾ ಒಂದು ಗರಿಯಿಂದ ಇನ್ನೊಂದು ಗರಿಗೆ ವಲಸೆ ಹೋಗ್ತವೆ. ಮೇಲ್ಗಡೆ ಇರುವಂತ ಒಂದು ರಕ್ಷಣಾ ಕವಚ ಇರುತ್ತೆ, ಅದಕ್ಕೆ ನಾವು ಬ್ಯಾಗ್ ಅಂತ ಕರಿತೀವಿ. ಅದ್ರ ಮುಖಾಂತರನೇ ಬೇರೆ ಮರಕ್ಕೆ ಗರಿಗೆ ವಲಸೆ ಹೋಗ್ತವೆ. ಅವು ಮರಿಗಳನ್ನು ನಾವು ಆಚೆ ತೆಗೆದು ನೋಡಿದ್ರೆ ನೋಡ್ಲಿಕ್ಕೆ ಒಂಥರ ಕಣ್ಣಿಗೆ ಬೆಳ್ಳಗೆ ಬಾಲುಳ ಕಣ್ಣಂಗ್ ಕಾಣುತ್ತೆ. ಸೊ ಆ ತರ ಇತ್ತಂತಂದ್ರೆ ಅದರ ಅರ್ಥ ಬ್ಯಾಗ್ ವರ್ಮ್ ಅಂತ ಹೊಸ ಈ ಕಡೆ ಬಂದಿರುವಂತ ಪ್ರಮುಖ ಕೀಟ. ಸೊ ಇದರದ ನಿರ್ವಹಣೆ ಕ್ರಮ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಆ ತರದ ಕೀಟದ ಬಾಧೆ ಏನಾದ್ರೂ ನಿಮ್ಗೆ ಕಂಡು ಬಂದ್ರೆ, ಮೊಟ್ಟ ಮೊದಲಿಗೆ ಅತಿ ಹೆಚ್ಚಾಗಿ ಬಾಧೆಗೆ ತುತ್ತಾಗಿರುವಂತಹ ಗರಿಗಳನ್ನ ಸಂಪೂರ್ಣವಾಗಿ ಕತ್ತರಿಸಿ ತೆಗೆದ್ಬಿಟ್ಟು ಹೊರಗಡೆ ಸುಟ್ಟಾಕ್ ಬಿಡಬೇಕು. ಎಲ್ಲ ಮೊಟ್ಟೆ ಮರಿಗಳನ್ನ ನಾಶ ಮಾಡಬೇಕು. ತದನಂತರ ಅದಕ್ಕೆ ಕೀಟನಾಶಕಗಳಾದಂತಹ ಕ್ವಿನಾಲ್ಫಾಸ್, ಎಷ್ಟು ಪ್ರಮಾಣ ಅಂದ್ರೆ 1 ಲೀಟರ್ ನೀರಿಗೆ 1.5 ml ಕ್ವಿನಾಲ್ಫಾಸ್ ಅನ್ನ ಬೆರೆಸ್ಬಿಟ್ಟು ಸಂಪೂರ್ಣ ಗರಿಗಳು ತೊಯ್ಯುವಂಗೆ ಹೊಡಿಬೇಕು. ಕ್ವಿನಾಲ್ಫಾಸ್ ಇಲ್ಲ ಅಂತಂದ್ರೆ ನಿಮ್ಗೆ ಡೈಕ್ಲೋರೋವ್ಯಾಸ್ ಅಥವಾ ನುವಾನ್ ಅಂತ ಕರೀತಾರೆ, DDVP ಅಂತ ಕರೀತಾರೆ, ಅದನ್ನ 1 ಲೀಟರ್ ನೀರಿಗೆ 2 ml ಅಷ್ಟು ಬೆರಕೆ ಮಾಡಿ ಸಂಪೂರ್ಣ ಗರಿಗಳು ತೊಯ್ಯುವ ಹಾಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿ ಒಂದು 15 ದಿವಸ ಬಿಡಬೇಕು. ಅಂದ್ರೆ ಕೀಟದ ಬಾಧೆ ವೃದ್ಧಿ ಆಗುತ್ತೋ ಅಥವಾ ಇಲ್ಲ ಅಂತ ನೀವು ಗಮನದಲ್ಲಿ ಇಟ್ಕೊಂತ ಇರಬೇಕು. ಯಾಕಂದ್ರೆ ಸಿಂಪರಣೆ ಮಾಡಿಬಿಟ್ರೆ ಅದು ಸಾರ್ಥಕ ಆಗಂಗಿಲ್ಲ. ಪದೇ ಪದೇ ನೀವು ಹೋಗಿ ವೀಕ್ಷಣೆ ಮಾಡಬೇಕು. ಹತೋಟಿ ಬಂದ್ರೆ ತೊಂದರೆ ಇಲ್ಲ, ಹತೋಟಿ ಬರಲಿಲ್ಲ ಅಂತಂದ್ರೆ ಪುನಃ 2/1 ಕೀಟನಾಶಕವನ್ನ ಮತ್ತೆ ಪುನಃ ಸಿಂಪರಣೆ ಮಾಡೋದ್ರಿಂದ ಅದನ್ನ ತಕ್ಕ ಮಟ್ಟಿಗೆ ಹತೋಟಿ ಮಾಡಬಹುದು. ಹಾಗೆ ಜೈವಿಕ ನಿಮಗೆ ಪರತಂತ್ರ ಜೀವಿಗಳ ಸಂಖ್ಯೆ ಏನಾದರೂ ಹಸಿರು ತಿಗ್ನೆ ಈ ತರ ಏನಾದರೂ ಕಂಡು ಬಂದ್ರೆ ಸ್ವಲ್ಪ ಸಿಂಪರಣೆಯನ್ನ ಸ್ವಲ್ಪ ತಡೆದ್ಬಿಟ್ಟು ಮಾಡೋದು ಒಳ್ಳೆ. ಈ ತರ ನೀವು ನಿರ್ವಹಣೆ ಕ್ರಮಗಳನ್ನ ಅನುಸರಿಸಿದ್ರೆ ಈ ಕೀಟದ ನಿರ್ವಹಣೆಯನ್ನ ನಾವು ಮಾಡಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಕ್ವಿಂಟಾಲ್ಗೆ 2,177 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ. ನೆಲಗಡಲೆ 3,089 ರೂಪಾಯಿಗಳಿಂದ 6,559 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,300 ರೂಪಾಯಿಯಿಂದ 2,318 ರೂಪಾಯಿಗಳು. ರಾಗಿ 3,393 ರೂಪಾಯಿಗಳಿಂದ 3,421 ರೂಪಾಯಿಗಳು. ಸೂರ್ಯಕಾಂತಿ 4,679 ರೂಪಾಯಿಗಳಿಂದ 8,079 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕನಿಷ್ಠ 55,012 ರೂಪಾಯಿಯಿಂದ ಗರಿಷ್ಠ 59,512 ರೂಪಾಯಿಗಳು. ಭತ್ತ 1,830 ರೂಪಾಯಿಗಳಿಂದ 2,320 ರೂಪಾಯಿಗಳು. ಮೆಣಸು ಕರಿಮೆಣಸು ಕ್ವಿಂಟಾಲ್ಗೆ 67,789 ರೂಪಾಯಿಗಳಿಂದ 69,489 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ 1,710 ರೂಪಾಯಿಗಳಿಂದ 2,394 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಮೆಕ್ಕೆಜೋಳ 1,820 ರೂಪಾಯಿಗಳಿಂದ 2,420 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಅವಳೇ ಸರಸ್ವತಿಯೇ ನಮ್ ಗಂಟಾಲ